ಅಗತ್ಯ ವಸ್ತುಗಳ ಖರೀದಿಗಾಗಿ ತರಕಾರಿ ಅಂಗಡಿಗಳು, ದಿನಸಿ ಅಂಗಡಿಗಳು, ಮಾಲ್ಗಳು, ಸೂಪರ್ ಮಾರ್ಕೆಟ್ಗಳು ಇಡೀ ದಿನ ತೆಗೆದಿರುತ್ತವೆ. ಜನ ಗುಂಪು ಗುಂಪಾಗಿ ಅಂಗಡಿಗಳಲ್ಲಿ ಸೇರಿಕೊಂಡು ಆತಂಕದಲ್ಲಿ ಆತುರದಲ್ಲಿ ಖರೀದಿಸ್ತಾ ಇರೋದು ಕಂಡುಬಂದಿದೆ. ದಯವಿಟ್ಟು 1 ಮೀಟರ್ಗಿಂತ ಹೆಚ್ಚಿನ ಅಂತರವನ್ನು ಕಾಪಾಡಿಕೊಳ್ಳಿ. ಕೊರೋನಾ ಸೋಂಕು ಹರಡುವ ಅಪಾಯದಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. 1 ಮೀಟರ್ನ ಅಂತರ ಆರೋಗ್ಯದೆಡೆಗೆ, ಜೀವನದೆಡೆಗೆ. ಆಕಾಶವಾಣಿ ವಿಜಯಪುರ, ಸಮಯ 6:51. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರತರೆ ರೈತ ಬಾಂಧವರ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಯೋಜನೆ ಅಡಿಯಲ್ಲಿ 2 ಹೆಕ್ಟೇರ್ನಷ್ಟಿರುವ ಉಳುಮೆ ಮಾಡುವ ರೈತ ಕುಟುಂಬಕ್ಕೆ 6,000 ರೂಪಾಯಿಯ ವಾರ್ಷಿಕ ಪಾವತಿ ನೀಡಲಾಗುತ್ತದೆ. ಈ ರೈತರಿಗೆ 2,000 ಹಾಗೆ 3 ಕಂತುಗಳಲ್ಲಿ ನೇರವಾಗಿ ಅವರ ಖಾತೆಗೆ ಜಮೆ ಮಾಡಲಾಗುತ್ತದೆ. ಈ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತ ಕುಟುಂಬಗಳ ಆಯ್ಕೆಯನ್ನು ರಾಜ್ಯ ಸರ್ಕಾರ ಮಾಡುತ್ತದೆ. ಈ ಯೋಜನೆಯ ಪೂರ್ಣ ಖರ್ಚನ್ನು ಭಾರತ ಸರ್ಕಾರ ಭರಿಸುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ, ಕೃಷಿಕ ರೈತನ ಹೊಸ ಅಭಿಮಾನ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸಹಕಾರದ ಬಲದಲ್ಲಿ ಏಳಿಗೆ ಎಡೆಗೆ ಸಾಗೋಣ. ಜನ ಸಹಕಾರದ ಶಕ್ತಿಯೊಂದಿಗೆ ನುಗ್ಗುತ್ತ ಮುಂದೆ ನಡೆಯೋಣ. ಜನಮಾನಸದಲ್ಲಿ ಕ್ರಾಂತಿಯು ಭರವಸೆ ಮೂಡಿಸಿದೆ. ನಾವೆಲ್ಲ ಸೇರಿ ಸೂರ್ಯ ಮೂಡುವ ದೂರದ ಆನಲದಿಂದ ಬಯಲಿನ ಬರೆಗೆ, ಹಿಮ ಶಿಖರದ ಬಿಳಿ ಮಂಜಿನಿಂದ ಹಿಂದೂ ಮಹಾಸಾಗರದೊರೆಗೆ, ಶ್ವೇತ ಕ್ರಾಂತಿ ಹಸಿರು ಕ್ರಾಂತಿ ಗ್ರಾಮ ವಿಕಾಸದ ಮಾತು, ಹಗಲಿರುಳು ಎನ್ನದೆಯೇ ಏಕತೆಯೇ ಧರ್ಮವಾಯಿತು. ಹಿಂದೂ ಮುಸ್ಲಿಂ ಸಿಖ್ ಕ್ರಿಶ್ಚಿಯನ್ನೆಲ್ಲರೂ ಮುಂದೆ ಬಂದರು. ನಾವೆಲ್ಲ ಸೇರಿ ಅಭಿಯಾನವನ್ನು ನಡೆಸಿದಾಗ ಕೃಷಿ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ. ಈಗ ಕೇಳಿ ಇಂಡಿ ತಾಲೂಕು ಹಿಂಗಣಿ ಗ್ರಾಮದ ಕೃಷಿ ಅನುಭವಿ ಕಲ್ಯಾಣಿ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಡಾ ಅನುರಾಧ ಕಟ್ಟಿ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಕೇಳೋಗ್ರೆ, ಇವತ್ತು ನಮ್ಮ ಜೊತೆ ನಮ್ಮ ನಿತ್ಯ ಕೇಳೋಗ್ರಾದಂಥ ಕಲ್ಯಾಣಿ ಪತ್ತಾರ್ ಅವರು ಇದ್ದಾರೆ. ಕಲ್ಯಾಣಿ ಪತ್ತಾರ್ ಅವರು ಹಿರಿಯರು, ಕೃಷಿಕರು, ಒಳ್ಳೆ ಸಾಹಿತಿಗಳು, ಒಳ್ಳೆ ಕವಿ, ಒಳ್ಳೆ ಮಾತುಗಾರರು, ಎಲ್ಲಕ್ಕಿಂತ ಮಿಗಿಲಾಗಿ ಮನುಜಮತ ವಿಶ್ವಪಥ ಅನ್ನೋದನ್ನ ನಂಬಿದಂತ ಸಹೃದಯಿ ಮನುಷ್ಯರು. ಇವರಿಂದ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ನಮ್ಮ ಜೀವನಕ್ಕೆ ಬೇಕಾದಂಥ ಒಳ್ಳೆಯ ಮಾತಿನ ಒಳ್ಳೆಯ ನಡತೆಯ ಬುತ್ತಿಗಂಟನ್ನ ಕಟ್ಟಿಕೊಳ್ಳೋಣ. ನಮಸ್ಕಾರ ಕಲ್ಯಾಣಿ ಪತ್ತಾರವರೇ. ನಮಸ್ಕಾರ ಮೇಡಮ್. ಎಷ್ಟು ಎಕರೆ ಹೊಲ ಅದ ನಿಮ್ದು? ನಾನು 3 ಎಕರೆ ಇದರಿ ಮೇಡಮ್. 3 ಎಕರೆ ಯಾವ ಊರಲ್ಲದ? ನಮ್ದು ಇಂಡಿ ತಾಲೂಕು ಹಿಂಗಣಿ ಗ್ರಾಮ. ನೀವು ಅಲ್ಲೇ ಇರ್ತೀರಿ? ಅದೇ ಊರಲ್ಲಿ? ಅದೇ ಊರಾಗ ಇರ್ತೀವಿ. ಹೌದಾ? ನೀರಾವರಿ ಅದನು? ಹಾ, ನೀರಾವರಿ ಅದರಿ. ನೀರಾವರಿ ಹೊಳೆದಂಡ್ರಿ ನಮ್ದು. ಯಾವ ಹೊಳೆಯಿಂದ ನೀರ್ ತಗೊಳ್ತೀರಿ? ಭೀಮಾ ನದಿರಿ. ಭೀಮಾ ನದಿಯಿಂದ? ಹೌದು. ಭೀಮೆ ಹರಿವು ಬಹಳ ದೊಡ್ಡದು ಅಂತ ಹೇಳ್ತಾರ? ಹೌದಾ? ಹೌದ್ರಿ, ದೊಡ್ಡದಾದ್ರೆ ಕರಿ, ಆದ್ರೆ ಈ ನೋಡಿ ಮಳೆಗಾಲದೊಳಗೆ ನೀರ್ ಕಡಿಮೆ ಅದ. ನೀರ್ ಕಡಿಮೆ, ನೀರ್ ಇಲ್ರಿ ಈ ಸರಿ. ಮಳೆ ಕಡಿಮೆ, ಮಳೆ ಕಡಿಮೆ ಮ್ಯಾಗ ಅಲ್ಲಿ ಉದಿನಿ ಧರಣ ಹತ್ತದ್ರಿ, ಅಲ್ಲೇ ಮಳೆ ಆಗಿಲ್ರಿ. ಅಲ್ಲಿ ಮಳೆ ಆದ್ರೆ ನಮ್ಮ ನಮ್ ಕಡೆ ಭೂಮಿ ನೀರ ಹರಿತದ್ರಿ. 3 ಎಕರೆ ನೀರಾವರಿ. ಏನ್ ಬೆಳಿತೀರಿ? ಬರೀ ಕಬ್ಬು ಬೆಳಿತೀವ್ರಿ. ಬರೀ ಕಬ್ಬು? ನೀವೇ ಸ್ವತಃ ಮಾಡ್ತಿರೋ ಲಾವಣಿ ಕೊಟ್ಟಿರೋ? ಇಲ್ರಿ, ಸ್ವತಃನೇ ಮಾಡ್ತೀವಿ. ಸ್ವತಃ ಸ್ವಂತ ದುಡಿಯೋದ್ರಿ? ನೀವೇ ದುಡಿತೀರಿ? ಹೌದ್ರಿ. ಎಷ್ಟು ಬರ್ತದ 3 ಎಕರೆಗ? 3 ಎಕರೆ ಒಂದು 100 ಟನ್ ಆಗ್ತದ್ರಿ ಮೇಡಮ್. ಸುಮಾರು 100 ಟನ್? ಸುಮಾರು 100-110. ಅದನ್ನೇನ್ ಮಾಡ್ತೀರಿ? ಬೆಲ್ಲ ಮಾಡ್ತಿರೋ ಸಕ್ಕರೆ ಮಾಡ್ತೀರಿ? ಮೊದಲ ಘನ ಮಾಡಿದ್ದೀರಿ, ಈಗ ಅದು ಈಗ ಫ್ಯಾಕ್ಟರಿಗೆ ಕೊಡ್ತೀರಿ? ಕೊಟ್ಟುಬಿಡ್ತೀರಿ. ಯಾಕೆ ಬೆಲ್ಲ ಮಾಡೋದು? ಯಾಕೆ ಅದು ಬೆಲ್ಲ ಮಾಡೋದು ನೋಡ್ರಿ ಮೇಡಮ್ ಅವ್ರ, ಅದು 1 ಲಕ್ಷ ರೂಪಾಯಿ ಉತ್ಪನ್ನ ಬೆಲ್ಲದ ಪಟ್ಟಿ ಬರ್ತಲ್ರಿ, ಅದ್ರೊಳಗೆ ಅರ್ಧ ಅದು ಲಾಗೋಡಿ ಬರ್ತಾರೆ. ಅದಕ್ಕೆ ಲಾಗೋಡಿ ಹಿಂಗ ಆದ್ರಿಂದ ನಾವು ಬೆಲ್ಲಿಗೆ ಬೆಲ್ ಮಾಡೋದ್ರಿಂದ ತುಟಿ ಆಗ್ತದ್ರಿ. ಅದು ಅದರಿಂದ ನಾವು ಈಗ ಏನಾದ್ರೆ ಫ್ಯಾಕ್ಟರಿ ಬಂದ್ರೆ ನಮ್ಗೆ ಬಹಳ ಅನುಕೂಲ ಆಗ್ಯದ್ರಿ. ಅವ್ರು ಎಷ್ಟು ಕೊಟ್ಟರೆ ಸುದ ನಮ್ಗೆ ಪೂರಸ್ತದೆ. ಯಾವ ಫ್ಯಾಕ್ಟರಿಗೆ ಹಾಕ್ತೀರಿ? ಅದು ನಮ್ಮಲ್ಲಿ ಚರ್ಚನ್ ಹತ್ರ ಹಾವಿನಾಳ ಹತ್ರ ಅದ್ರಿ. ಅಲ್ಲಿ ಕಳಿಸ್ತೀರಿ? ಅಲ್ಲಿ ಕಳಿಸ್ತೀವಿ. ಬರೋ ಉತ್ಪನ್ನದೊಳಗೆ ಮನಿ ನಡೆಸ್ತೀರಿ? ಹಾ, ಮನಿ ನಡೆಸ್ತೀವಿ. ಮನೆಗೆ ಮತ್ತೆ ಬೇರೆ ಆದಾಯ ಮೂಲ ಏನಾದ್ರು? ಏನಿಲ್ಲ, ಸಾಕಾಗ್ತದಲ್ಲ? ಸಾಕಾಗ್ತದ್ರಿ. ಆದ್ರೆ ನಮ್ಗೆ ಒಂದ್ ಸ್ವಲ್ಪ ಸಾಲ ಇತ್ತು ಮನೆ ನೀಡೋದ್ರಿ, ಆ ಸಾಲ ಹಂಗೆ ಮುಡಿಸ್ಕೋತ್ ಈಗ ಅಗ್ದಿ ತೃಪ್ತಿ ಹೊಲದೊಳಗೆ ನಾ ಪಡಿತೀನಿ. ಯಾಕಂದ್ರೆ 12 ವರ್ಷದ ಕೂಲಿ 1 ವರ್ಷದ ಮೂಲಿ ಅಂತಾರಲ್ರಿ ಮೇಡಮ್ ಅವ್ರ, ಅದು ನನ್ಗೆ ಈಗ ಅದು ಕೃಷಿನೇ ನನಗೆ ನನ್ನ ಜೀವನಕ್ಕೆ ಒಂದು ತೃಪ್ತಿ ರೀ. ಯಾಕಂದ್ರೆ ಯಾವಾದ್ರು ಯಾರು ಇದು ಹಂಗಿರ್ಲಾರ್ದೆ ನಾ ನಮ್ಮ ಹೊಲ ಬೆಳೆದೇ ನಾ ಊಟ ಮಾಡ್ತೀನಿ. ನೋಡ್ರಿ ಎಂತ ಬೀಚ್ ಮಾತ್ ಹೇಳಿದ್ರಿ. ಕೆಲವರೆಲ್ಲ ಅಂತಾರೀ ಕೃಷಿ ಒಳಗೆ ಏನು ಲಾಭ ಇಲ್ಲ, ಉದ್ಯೋಗಕ್ಕೆ ಹೋಗ್ಬೇಕು ಅಂತ. ನೋಡ್ರಿ ಒಬ್ಬ ಇವ್ರು ಹೇಳ್ತಾರಿ, ಡಾಕ್ಟರ್ ರಾಜ್ಕುಮಾರ್ ಒಂದು ಮಾತು ಹೇಳ್ಯಾರಿ, ಮಣ್ಣನ್ನು ನಂಬಿ ಕೆಟ್ಟವ್ರು ಇಲ್ಲೋ ತಮ್ಮ ಅಂತ ಹೇಳಿ ಒಂದು ಒಡಹುಟ್ಟಿದವ್ರ ಒಳಗೆ ಒಂದೊಂದು ಕೈತೇ ಬರ್ತದೆ ರೀ ಮೇಡಮ್. ಅದರಿಂದ ನಾ ಮಣ್ಣನ್ನೇ ನಂಬಿದ್ರು. ಯಾಕಂದ್ರೆ ನಾ ಮೊದಲ ಆಕಸ್ಮಾಲಿ ಕೆಲಸ ಮಾಡ್ತಿದ್ರಿ, ಬೆಳ್ಳಿ ಬಂಗಾರ ಕೆಲಸ ಮಾಡ್ತಿದ್ರಿ, ಅದನ್ನು ತೊರೆದು ಅದರೊಳಗೆ ನಾನು 30 ವರ್ಷ ಕಾಲ ನಾ ಅದರೊಳಗೆ ಜೀವನ ಕಳೆದೀನಿ ರೀ. ಆದ್ರೆ ನನಗೆ ಅದರೊಳಗೆ ತೃಪ್ತಿ ಸಿಗಲಿಲ್ಲ ರೀ. ದಿವಸಲು ಬೇಕಾದಷ್ಟು ನಾನು ಉತ್ಪನ್ನ ಗಳಿಸಿದ್ರಿ ಕರಿ, ಆದ್ರೆ ನನಗೆ ತೃಪ್ತಿ ಕೊಟ್ಟಿಲ್ಲ ರೀ. ಆದ್ರೆ ಇದು ಎಂದು ನಾ ಕೃಷಿಗೆ ನಾ ಬೆನ್ನು ಹತ್ತದ್ರಿ, ಅದ್ರೊಳಗೆ ನಾ ಈಗ ತೃಪ್ತಿ ಪಡ್ತೀನಿ ರೀ. ಆದ್ರೆ ಇದ್ರೊಳಗೆ ನನಗೆ ಸಹಕಾರ ಅಂದ್ರೆ ನಮ್ಮ ಮನೆಯವ್ರಿ. ನಿಮ್ಮ ಮನೆಯವ್ರು? ನಮ್ಮ ಮನೆಯವರೇ ರೀ. ಬೆಂಬಲ ರೀ ನನಗೆ. ಅವ್ರ ಹೆಸರೇನು? ಅವ್ರ ಹೆಸರು ಪುತ್ತಳಬಾಯಿ ರೀ. ಪುತ್ತಳಬಾಯಿ? ಹೌದ್ರಿ. ಅವರು ನಿಮ್ಗೇನ್ ಸಹಕಾರ ಅಂದ್ರೆ ಮನೆಯೊಳಗ ಅಷ್ಟೇ ಅಲ್ಲ, ಹೊಲದೊಳಗೂ ಕೆಲಸ ಮಾಡ್ಲಿಕ್ಕೆ? ಇದು ಹೊಲದೊಳಗೆ ಅಷ್ಟೇ ಅಲ್ರಿ, ಅಕಸ್ಮಾತ್ ನಮ್ಗೆ ಪ್ರಪಂಚದೊಳಗೆ ಕಡಿಮೆ ಇದ್ರು ಸುದ್ದ ಮಂದಿಯಲ್ಲಿ ಸುದ್ದ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಅಗ್ದಿ ನಮ್ಮ ನೆರ ಹೊಲದೊಳಗ ಅಲ್ಲಿ ಕಸಕ್ ಹೋಗೋದು, ಯಾವಾಗ ಕಡೆ ಕೆಲ್ಸಕ್ಕೆ ಹೋದ್ರೆ ಅವರು ವಾರ 500-600 ರೂಪಾಯಿ ತರ್ತಾರೆ ಅವ್ರು. ಅದರಿಂದ ನಮ್ದು ಮ್ಯಾಲಿನ ಖರ್ಚರಿ ಆಗ್ತದೆ. ಅವ್ರ ಹತ್ತಾರೆ ಸರಳ ಹೇಳ್ತಾರೆ, ನೀವು ಎಷ್ಟು ಬೇಕಾಟ ಬಂದ್ರೆ ಸಾಲದಲ್ಲಿ ಕೂತು ತಿಂದಂಗೆ ಆಗ್ತದೆ. ನಾವು ಇಬ್ರು ಹೋಗ್ತೇವೆ, ಅವ್ವ ಮಗಳು ಅದಾರ್ರಿ, ಅವರು ಮಗಳು ಹೋಗ್ಬೇಕಾದ್ರಿ, ನನ್ನ ಹೆಂಡತಿ ಹೋಗ್ಬೇಕು. ಎಷ್ಟು ಜನ ಮಕ್ಕಳು? ನನ್ನ ಇಬ್ರು ಹೆಣ್ಮಕ್ಳಿ, ಒಬ್ಬ ಗಂಡಸು ಮಗರಿ. ಇಬ್ರು ಹೆಣ್ಮಕ್ಳು? ಹೌದ್ರಿ. ಹೆಣ್ಮಕ್ಳ ಹೆಸರು ಏನಿಟ್ಟಿರಿ? ಹೆಣ್ಮಕ್ಳ ಹೆಸರು ಮದುವೆ ಹೆಸರು ಶುಭ ಮಂಗಳ ಹತ್ರ ಇಟ್ಟಿನ್ರಿ. ಅತ್ರೆ ನಮ್ ಚಿರಾನಂದ ಹತ್ರ ಎರಡನೇ ಮಗ ರೀ. ಮಗ? ಆ ಮೂರೇ ನೇತ್ರಾವತಿ ಹತ್ರ ಇಟ್ಟಿನ್ರಿ. ನೇತ್ರಾವತಿ? 3 ಮಕ್ಳು. 3 ಮಕ್ಳು. ಏನ್ ಮಾಡ್ತಾರೆ 3 ಜನ? ಆ 3 ಜನ ನಮ್ಮ ಹುಡುಗಿಗೆ ನಾವು ಹೊದಳಿಗೆ ತೋಣಿನ್ರಿ. ಯಾಕಂದ್ರೆ ನಮಗೂ ಶಕ್ತಿ ಈಗ ನಿಂದ್ರಿ, ಅವನಿಗೂ 10-12 ಸಾಲಿ ಕಲ್ಸದ್ರಿ. ಅದ್ರದ್ದು ಹೊಲಗೆ ಬಾರಪ್ಪ, ಎಲ್ಲಿ ನೌಕರಿ ಈಗಿನ ಕಾಲದೊಳಗೆ ಬಹಳ ಕಷ್ಟ ಅದ. ಅದಕ್ಕೆ ನಾನು ಕೈ ತೊಳಗೆ ತೋಣಿನ್ರಿ. ಹೆಣ್ಮಕ್ಳು? ಹೆಣ್ಮಕ್ಳು ಈಗ ಒಬ್ಬಕ್ಕೆ ಮನೆಗೆ ಅದಾರ್ರಿ, ಅವ್ರು ಒಬ್ಬಕ್ಕೆ ಗಂಡ ಮನೆಗೆ ಅದಾರ್ರಿ. ಅವ್ರು 3 ಮಕ್ಳು ಅದಾರ್ರಿ. ಅವ್ರು ಮೊಮ್ಮಕ್ಳಿದ್ದಾರೆ? ಹಾ, ಮೊಮ್ಮಕ್ಳಿದ್ದಾರೆ. ಅವ್ರು 3 ಮೊಮ್ಮಕ್ಳು ನಮ್ಮ ಮನೆಯೊಳಗೆ ಹುಟ್ಟ್ಯಾರಿ, ನಮ್ಮ ಊರಾಗಿ ಬೆಳೆದ್ರು. ನಮ್ಮ ಊರಾಗಿಂದೇ ಅವರು ಈಗ 10 ತಿ ಒಬ್ಬ ಮುಗಿಸಿ ಹೋದ್ರಿ ತಮ್ಮ ಊರಿಗೆ. ಆದ್ರೆ ಇಬ್ರು ಗಂಡಸ ಮಗ, ಒಬ್ರು ಹೆಣ್ಮಗಳು ಅದಾರ್ರಿ. ಆಯ್ತು, ಒಂದು 8ನೇ ಹುಡುಗಿ ಅದಾರ್ರಿ. ಆ ಹುಡುಗಿ ಆಗಿರೋ ಹುಡುಗಿ ನನ್ನ ಬಳಿ ಅದಾರಿ. ಅವ ಯಾವತ್ತು ನನ್ನ ಸಂಗಡ ಇರ್ತಾನೆ ಸಣ್ಣ ಮೊಮ್ಮ. ನೋಡ್ರಿ ಇಷ್ಟೆಲ್ಲ ಹಿರಿಯರು ನೀವು, 63 ವಯಸ್ಸಲ್ಲ. ಹೌದ್ರಿ, ನಿಮ್ಮ ಉತ್ಸಾಹ ನೋಡಿದ್ರ ಈಗಿನ ಹುಡುಗರು ನಾಚಬೇಕು. ಇಲ್ರಿ ಯಾರು ಒಟ್ಟು ನೋಡ್ರಿ, ಇದೊಂದು ಇನ್ನೊಂದು ಹೇಳ್ತೀನಿ ರೀ ಮೇಡಮ್ ಅವ್ರನ್ನ. ಮನುಷ್ಯಾಗ ನೋಡ್ರಿ, ಬರೋದು 108 ಚಿಂತೆಗಳು, ವ್ಯಾಪಗಳು, ಸಾಲಿನ ಬಾಧ್ಯತೆ, ಇದೆಲ್ಲ ಮನುಷ್ಯರೊಳಗೆ ಇರ್ತದ್ರಿ. ಆದ್ರೆ ಇದು ರೇಡಿಯೋ ಕೇಳೋದ್ರಿಂದ ಒಂದು ಈ ರೇಡಿಯೋ ಕೇಳ್ತಾರೆ ನಮ್ ತಲೆ ಒಂದು ಹಾರದ ತಡೆ. ನಾ ರೇಡಿಯೋ ಕೇಳ್ತೀನಿ ಇಷ್ಟೇ ರೀ. ಅಂದ್ರೆ ಎಲ್ಲಾ ದುಃಖಗಳನ್ನ ಮರಿತದ್ರಿ. ಯಾವಾಗ ಒಂದ್ ಹಳಿ ಹಾಡು ಕೇಳಬೇಕಾಯ್ತದ ಅದ್ರೊಳಗೆ ಒಂದು ದೊಡ್ಡ ದೊಡ್ಡ ವಿಷಯ ಇರ್ತಾವ್ರಿ, ಅದ್ರೊಳಗೆ ನಮ್ ಚಿಂತೆ ಪರಿಹಾರ ಆಗ್ತದ. ಇದ್ರ ಸಲ ನಾ ರೇಡಿಯೋ ಕೇಳ್ತದ, ಯಾವತ್ತೂ ನಾ ರೇಡಿಯೋ ಕೇಳಾರ್ದೇ ಇಲ್ರಿ. ಪತ್ತಾರವ್ರೆ, ಈಗ ನೀವು ಕಬ್ಬು ಹಾಕಿನಿ ಅಂತ ಹೇಳಿದ್ರಿ, ನಿಮ್ ಮಾತು ಬಹಳಷ್ಟು ಜನ ರೈತರೆಲ್ಲ ಕೇಳ್ತಿರ್ತಾರ. ಅವರು ಹೊಸದಾಗಿ ಯಾರಾದ್ರೂ ಕಬ್ಬು ಹಚ್ಚಬೇಕು ನಾವು ಅಂತ ವಿಚಾರ ಮಾಡಿದ್ರ ಅವ್ರ ಏನೇನ್ ಕ್ರಮ ತಗೋಬೇಕಂತ ಹೇಳಿ ಮುಂದಿನವ್ರಿಗೆ ಹೇಳ್ತೀನಿ. ಮೇಡಮ್ ಅವ್ರ, ನಿಮ್ದು 10 ಎಕರೆ ಹೊಲ ಇತ್ತಂದ್ರ 10 ಎಕರೆ ಕಬ್ಬು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, 5 ಎಕರೆ ಅದ್ರೊಳಗೆ ಮಾಡ್ರಿ. ಯಾಕಂದ್ರೆ ಈಗ ನಾವು ರಾಸಾಯನಿಕ ಹೋಗೋದು ಭೂಮಿ ಎಲ್ಲ ಕೆಟ್ಟ ಹೋಗ್ಲಿಕ್ಕೆ. ಅದರಿಂದ 5 ಎಕರೆ ನೀವು ನೀರಾವರಿ ಮಾಡ್ರಿ, ಕಬ್ಬು ಮಾಡ್ರಿ. 5 ಎಕರೆ ನೀವು ಕಿರ್ಕೋಳ ಬೆಳೆ ಮಾಡ್ರಿ. ಅಲ್ಲಿ ಮುಂದೆ ಇದು ಒಂದು 3-4 ವರ್ಷ ಆಗೋಣ, ಇದು ಬಿಡ್ರಿ ಅದಕ್ಕೆ ಬರ್ರಿ. ಹೀಗ ನಮ್ಮ ರೈತರು ಮಾಡ್ಕೊತಾದ್ರೆ ಭೂಮಿನೂ ಕೇಟಂಗಿಲ್ಲ, ಇದು ಆಗ್ತದೆ. ಮನೆಯೊಳಗೆ ಒಂದು ಹಸು ಇರ್ಬೇಕ್ರಿ, ಆಯ್ತು ಎಮ್ಮೆಗಳು ಇರಬೇಕು. ಇದರಿಂದ ಇದು ನಮ್ಮ ಹೊಲಕ್ಕೆ ಗೊಬ್ಬರ ಕೊಡ್ತದ್ರಿ, ಈ ಗೊಬ್ಬರ ನೀವು ಹೊಲಕ್ಕೆ ಹಾಕ್ರಿ. ಯಾಕಂದ್ರೆ ಈ ಕೊನೆ ತೊಗೊಂಡಿರ್ಬೇಕಾದ್ರೆ 200 ರೂಪಾಯಿಗೆ ಒಂದು ಟ್ರೈಲಿ ಕೊಡ್ತಾರೆ ಟ್ರ್ಯಾಕ್ಟರ್. ಅದು ಕೊನೆ ತೊಗೊಳೋದು ರೈತರಿಗೆ ಪಡಿಸಲ್ರಿ. ನೀವು ಮನೆಯೊಳಗೆ ಯಾವ ಉತ್ಪನ್ನ ಮಾಡ್ರಿ, ದನ ಕರುಗಳನ್ನು ಕಟ್ಟಿ ಈ ಉತ್ಪನ್ನ ಮಾಡ್ರಿ ಅಂತ ನಾ ರೈತರಿಗೆ. ಮನೆಯೊಳಗೆ ಮಾಡಿದ್ರೆ ಒಳ್ಳೇದು ಅಂತೀರಿ. ಮತ್ತೆ ಈಗ ಇದನ್ನ ಹೆಂಗ್ ಮಾಡ್ಬೇಕು, ನಾಟಿ ಹೆಂಗ್ ಮಾಡ್ಬೇಕು, ಅಲ್ಲೇನಾದ್ರೂ ನಿಮ್ಮ ಅನುಭವದ ಮೇಲೆ ಏನಾದ್ರು ಹೊಸ ಹೊಸ ರೂಢಿಗಳನ್ನು ಮಾಡ್ಕೊಂಡಿರೇನು? ನುಟಿ ಇದು ನಾಟಿ ಅಂದ್ರೆ ಕಬ್ಬ ಈಗ 4 ಫುಟ್. ಈಗ ಮೊದಲು ಏನ್ ಮಾಡ್ತೀವ್ರಿ, 9 ಒಟ್ಟೆ 3 ಫುಟ್ಗೆ ಒಂದೊಂದು ನಾವು ಸಸಿ ನಡೆಸಿದ್ದೇವ್ರಿ. ಈಗ 3 ಫುಟ್ಗೆ ಬದಲಾಗಿ ಈಗ 4 ಫುಟ್ 5 ಫುಟ್ ಎಷ್ಟು ನೀವು ಸಸಿ ಬೆಳೆಗಳ ನಡುವೆ ಅಂತರ ಏನ್ ಇರ್ತೀರಿ ಅದು ಲಾಭ ಕೊಡ್ತದೆ. ಮತ್ತೆ ನಾವು ಅಗ್ನಿ ಬೆಳೆ ಅಂತರ ನಾವು ಕೊಡ್ಲಿಲ್ಲಪ್ಪ ಅಂದ್ರೆ ಅದು ಬೆಳೆ ಬೆಳೆ ಸರಿಯಾಗಿ ಬರೋದಿಲ್ಲರಿ. ಆದ್ರೆ ಯಾವಾಗಲೂ ಪೂರ್ವ ಮತ್ತು ಪಶ್ಚಿಮದೊಳಗೆ ನೀವು ಸಾಲು ಬಿಡಬೇಕು. ಅದಕ್ಕೆ ಸಾಲು ಬಿಟ್ಟರೆ ಸೂರ್ಯನ ಕಿರಣ ಆ ಕಬ್ಬಿನೊಳಗೆ ಪ್ರಕಾಶಿಸ್ತಂದ್ರೆ ಅದು ಕಬ್ಬು ಆಗದೆ ಉಟಾಣ ಆಗ್ತದೆ, ಯಾವ ರೋಗ ರೋಗಗಳನ್ನು ಬರಲ್ರಿ, ಬರೋದಿಲ್ಲ. ಮತ್ತೆ ಇನ್ನೊಂದು ಹೇಳ್ತೇನ್ರಿ, ಕಬ್ಬು ಹಚ್ಚಿರ್ಬೇಕು ಅದ್ರದ್ದು ಮಾನದ ಮೇಲೆ ಹಚ್ಚಬೇಕ್ರಿ. ಏನ್ರಿ ಅದು ಜನವರಿ ಫೆಬ್ರವರಿ ತಿಂಗಳು ಕಬ್ಬು ಹಚ್ಚಬೇಕ್ರಿ. ಮುಂದೆ ಅದು ನಾವು ಚಟ್ಟಿ ಎಳಮಾಸಿ ಉಗಾದಿ ಸಣ್ಣ ಹಚ್ಚಿದ್ರೆ ಅದು ಕಬ್ಬು ಉತ್ಪನ್ನ ಸರಿ ಬರಂಗಿಲ್ಲ. ಈ ಕೆಲವೊಂದು ಧಾನ್ಯ ತುಟ್ಟಿ ಅದ ಕಬ್ಬು ಯಾವಾಗಲೂ ಬರ್ತದೆ ಕರೆ, ಆ ಸಕಾಲಕ್ಕೆ ನಮ್ಗೆ ಫ್ಯಾಕ್ಟ್ರಿಗೆ ಸಾಕಂಗಿಲ್ಲ, ಅವ್ ಉಳ್ಕೊತದ್ರಿ. ಈಗ ನಂದೇ ಒಂದು ಪರಿಸ್ಥಿತಿ ರೀ, ಭಾಳ ಜೂನ್ ಒಳಗೆ ಒಂದು 1/2 ಎಕರೆ ಕಬ್ಬು ಹಚ್ಚಿದ್ರಿ, ಅದು ಹೋಗ್ಲಿಲ್ರಿ. ಈಗ ಮೊನ್ನೆ ಅದ್ರೊಳಗೆ ಈಗ 15-16 ಟನ್ ನಾ ಬೀಜ ಕೊಟ್ಟಿನ್ರಿ, ಅದು ಇನ್ನ ಒಂದು 5-6 ಟನ್ ಉಳ್ದದ್ರಿ. ಅದು ಈಗ ಏನ್ ಮಾಡಿರ್ತೀವ್ರಿ, ಏನಪ್ಪ ಅದು ಹೊರ ಹೋಗ್ತದೆ ಏನಿಲ್ಲ ಅಂತ ಹೇಳಿ ದನಗಳಿಗೆ ಹಾಕಿರ್ತೀವಿ, ಅದು ಹುಡುಗರಿಗೆ ಎಲ್ಲ ಅದೇ ಹೇಳಿನ್ರಿ. ಆದ್ರೆ ನೀವು ಯಾವ ಮಾನದ ಮೇಲೆ ಅಗ್ರಿ ಹಾಕ್ರಿ, ಕಬ್ಬಾಲಿ ಯಾವುದೇ ಬೆಳೆ ಯಾವ್ದು ಬೆಳೆ ಹಾಕ್ಬೇಕಾದ್ರೆ ಅದಕ್ಕೆ ಒಂದು ಬೆಲೆ ಇರ್ತದ್ರಿ. ಅಲ್ಲ ಈ ಕಡೆ ಮಳಿ ಎಲ್ಲ ಸರಿಯಾದ ಹೊತ್ತಿಗೆ ಬರ್ತಾ ಇಲ್ಲಲ್ಲ. ಇದು ನಾನು ನೀರಾವರಿ ಹೇಳಿದ್ರಿ, ನೀರಾವರಿ ಅಲ್ಲ ಮಳಿ ಮಳಿ ಅಂದ್ರೆ ಅದು ಯಾಕೆ ಅಂದ್ರಿ ಮೇಡಮ್? ಅಲ್ಲ ಅದಕ್ಕೆ ಏನ್ ಹೇಳ್ತೀರಿ ನೀವು ಕವಿಗಳು ಮತ್ತು ಹಿರಿಯರು? ಸ್ವಲ್ಪ ಇಳುಕಳಿಗಾಗಿ ಅದು ಆಡ್ ಮಾಡ್ಬೇಕ್ರಿ, ನೀವು ಕೃಷಿ ಹೊಂಡ ಮಾಡ್ರಿ, ನೀರ್ ಸಂಗ್ರಹಣೆ ಮಾಡ್ರಿ, ಮಳೆ ಕೊಯ್ಲು ನೀರ್ ಹಿಡಿದು ಇಟ್ರಿ. ಆಮೇಲೆ ಬಹಳ ನೀರ್ ಹಾಯಿಸೋದ್ರಿಂದ ಭೂಮಿ ನಮ್ದೇ ಪರಿಸ್ಥಿತಿ ನೋಡ್ರಿ, ಮೊದಲು 40-50 ಟನ್ ಒಂದ್ ಎಕರೆಕ್ಕೆ ನಾವು ಬೆಳೆಸಿದ್ದೇವ್ರಿ, ಆದ್ರೆ ಗಾಟ್ ಬೆಳೆದ್ರಿ 30 ಟನ್ ಬಂದವ್ರಿ. ಯಾಕೆ ಬಂದದಂದ್ರೆ ಅದು ನೀರು ನಿಂತು ಆಯ್ತು, ರಾಸಾಯನಿಕ ನಾವು ಒಗೆದು ಭೂಮಿ ಕೆಟ್ಟದ್ರಿ. ಭೂಮಿ ಕೆಟ್ಟದ್ರಿಂದ ಇದು ಮುಂದಿನವ್ರ ಹೇಳ್ತೀನಿ, ನೀವು 3 ಎಷ್ಟು ಹೊಲ ಇರ್ತಾ 8 ಕಬ್ಬು ಮಾಡಿದ್ರೆ ನೀವು ಮುಂದಕ್ಕೆ ಒಂದು ದಿವಸ ನೀವು ಕೆಡ್ತೀರಿ. ಅದು ಈಗಾಗಲೇ ನೀವು ಹುಷಾರಾಗ್ಬೇಕ್ರಿ, 1/2 ಕಬ್ಬು ಮಾಡ್ರಿ, ಅದನ್ನ ನೀವು ಬೇರೆ ಬೇರೆ ಮಾಡಿ. ನಿಮ್ ಮನೆ ಕಾಳುಗಳೆಲ್ಲ ಕೊಂಡ ತಗೊಂಡ್ಬರ್ತೀರಿ? ಎಲ್ಲ ಕೊಂಡೆ ತೋತ. ಆದ್ರೆ ಇನ್ನೊಂದು ಹೇಳ್ತೀನಿ, ನಾವು 3 ವರ್ಷಕ್ಕೆ 4 ವರ್ಷ ಕಬ್ಬು ತೆಗಿತೇವ್ರಿ ಮೇಡಮ್ ಅವ್ರು, 1 ಎಕರೆ 2 ಎಕರೆ ತೆಗಿತೇವ್ರಿ, ಅದನ್ನ ಗೋಧಿ ಹಾಕ್ಬಿಡ್ತಾರೆ. ಒಂದ್ 20 ಚೀಲ ಗೋಧಿ ಆತಾರೆ, 2.5 ವರ್ಷ ನಾವು 3 ವರ್ಷದ ನಾವು ಕುಂತ ತಿಂತೇವ್ರಿ. ಅವು ಯಾರಿಗೆ ಕೊಡೋರಿ ಕೊಟ್ಟು, ಮಕ್ಳಿಗೆ ಕೊಟ್ಟು, ಅವ್ರಿಗೆ ಕೊಟ್ಟು ನಾವು ಅಗ್ದೇ ಆರಾಮ. ಇನ್ನೂರಿಗೆ ನಾವು ಗೋಧಿ ಕೊಂಡ್ತೀವಿ, ಆದ್ರೆ ಜೋಳ 1 ಕ್ವಿಂಟಲ್ 1/2 ಕ್ವಿಂಟಲ್ ನಾವು ಜೋಳ ಕೊಂಡ್ಕೊಳ್ತೇವೆ. ನಿಮ್ ಮನೆಯವ್ರು ಏನೇನ್ ಸಹಾಯ ಮಾಡ್ತಾರೆ? ಮನೆಯವ್ರ ಅಂದ್ರೆ ಏನ್ರಿ, ಎಲ್ಲಾ ಹೊಲಗಳು ಕಸ ತೆಗೆದ್ರಿ, ಅದ್ರ ನಾವು ಅಕಸ್ಮಾತ್ ಎಲ್ಲಿಗೆ ಹೋದ್ರೆ ಲೈನ್ ಬರ್ತಾರೆ ಮೊಟ್ಟ, ಅದು ಪಂಪ್ ಸೆಟ್ ಚಾಲು ಆಯ್ತಂದ್ರೆ ಅವ್ರ ನೀರ ಹೋಗಿಸ್ತಾರೆ ಕಬ್ಬಿನ ಒಳಗೆ. ಇದೆಲ್ಲ ಬಹಳ ಸಹಾಯ ರೀ, ಅವ್ರದೇ ಒಂದು 12ನೇ ಭಾಗ ಅವ್ರದೇ ತನ್ನ ಇದು ಕೊಡ್ತೀನಿ. ಅವ್ರ ಎಷ್ಟು ವಯಸ್ಸಿಗೆ? ಅವ್ರದ್ದು ನೋಡ್ರಿ ಈಗ ಅಂದ್ರೆ 50 ವಯಸ್ಸು ಆಗಿರ್ಬೇಕು. 50 ವಯಸ್ಸು. ನೀವು ಎಲ್ಲ ನಿಮ್ ಮಕ್ಕಳಿಗೆಲ್ಲ ಸಾಲಿ ಕಲ್ಸಿದ್ರಿ? ಕಲ್ಸಿದ್ರಿ. ಸಾಲಿ ಕಲ್ಸೋದ್ರ ಮಹತ್ವದ ಬಗ್ಗೆ ಹೇಳ್ರಿ. ಸಾಲಿ ಕಲ್ಸಿದ್ರಿ ಕರೆ, ಆದ್ರೆ ಈಗ ಸಾಲಿ ಕಲ್ಸಕ್ಕೆ ಬಹಳ ಮಹತ್ವ ಅದ್ರಿ, ಕಲ್ಸ್ರಿ ಈಗ ಸಾಲಿ. ಯಾಕಂದ್ರೆ ಅವಾಗ ಒಂದು ನಮ್ಗೆ ಕಲ್ಸ್ಬೇಕು ಅನ್ನೋದು ಇದು ಇದ್ದಿತ್ತಲ್ರಿ, ಆರ್ಥಿಕ ಪರಿಸ್ಥಿತಿ ಒಳಗೆ ನಾವು ಇನ್ನು ಬಿದ್ದಿದ್ದೇವೆ. ಆದ್ರೆ ಈಗ ಆರ್ಥಿಕ ಪರಿಸ್ಥಿತಿ ಹಿಂದಿನ ಹಂಗಿಲ್ರಿ, ಈಗ ಎಲ್ಲರೂ ಸುಧಾರಣೆ ಹಾಕೋತ್ ಬಂದಾರ್ರಿ. ಅದ್ರ ಮಕ್ಕಳಿಗೆ ನೀವು ಎಷ್ಟೇ ಅಲ್ಲಿ ಜ್ಞಾನ ಮಾಡ್ರಿ, ಮಕ್ಕಳಿಗೆ ಒಂದು ಆಸ್ತಿ ಮಾಡ್ರಿ, ಭೂಮಿ ಸೀಮೆ ಆಸ್ತಿಕ್ಕಿಂತ ಮಕ್ಕಳಿಗೆ ಒಂದು ಆಸ್ತಿ ಮಾಡಿ ಇಟ್ಟರೆ ನಿಮಗೆ ಲಾಭ ಆಗ್ತದೆ. ಮತ್ತೆ ಈ ಹೆಣ್ಮಕ್ಳು ಕಲತ್ರ ಏನ್ ಉಪಯೋಗ ಅಂತೀರಿ? ಉಪಯೋಗ ಆಗಲ್ರಿ ಮೇಡಮ್ ಅವ್ರ. ಏನ್ ಉಪಯೋಗ ಹೇಳ್ರಿ? ಉಪಯೋಗ ಅಂದ್ರೆ ನೋಡ್ರಿ, ಒಂದು ಯಾವಾದ್ರೂ ಒಂದು ಕಿರಿ ತರಕ್ಕೆ ಒಂದು ಹೆಣ್ಮಗಳೇ ರೀ. ಹೌದಲ್ರಿ? ಮತ್ತಂದ್ರೆ ಅದು ಮುಂದಿನ ನಾವು ಏನ್ ಮಾಡ್ತೇವೆ ರೀ, ಹೆಣ್ಣಿನ ಜೀವನ ಬಹಳ ಆಗಿದೆ ಉತ್ತಮ. ಹೆಣ್ಣಿನಿಂದಲೇ ಇದು ರೀ, ಹೆಣ್ಣಿನಿಂದಲೇ ಈಗ ಹೆಣ್ಣಿನಿಂದಲೇ ಸಕಲ ಸೌಭಾಗ್ಯ ಕಾಣು ಜಗದೊಳಗೆ. ಹೆಣ್ಮಕ್ಳು ಓದ್ಬೇಕು, ಹೆಣ್ಣು ಹ್ಞೂ ರೀ, ಹೆಣ್ಮಕ್ಳು ಓದ್ಬೇಕ್ರಿ. ನಾನು ಓದಿಸ್ಬಾರ್ದು, ಇದೇನು ಹೆಣ್ಣ ಕೊಟ್ಟ ಮನೆಗೆ ಹೋಗ್ತದಂತದ್ದು ಇದು ಭಾವನೆ ತರ ತಪ್ಪದು, ತಪ್ಪ್ರಿ ಅದು. ಯಾಕಂದ್ರೆ ಅವ್ರ ಜೀವನಾಗೆ ಒಂದು ಚಂದ ಇರ್ತಾರೆ, ಗಂಡನ ಮನೆ ಒಳಗೆ ಚಂದಾಗಿ ಇರ್ತಾರೆ ಅವ್ರು. ನಮ್ಮ ನಮಗೇನು ಅವರು ಸಾಯ್ ಬೇಕಾಗಿಲ್ರಿ. ಮುಂದೆ ಅವ್ರ ಜೀವನಾರಿ ನಮಗೆ ಹೊಳ್ಳಿ ಮುಂದೆ ತಕರಾರಾಗಿ ನಮ್ಗೆ ಬರಬಾರ್ದ್ರಿ. ಹೊಳ್ಳಿ ಕೊಡುವಪ್ಪ ಕೊಡುವಪ್ಪ ಅಂತ ಹೇಳಿ ಬರಬಾರ್ದು. ಒಳ್ಳೆ ಮಾತು ಹೇಳಿದ್ರಿ ಪತ್ತರ್ ಅವರೇ. ನೀವು ಕೃಷಿಕರು, ಕೃಷಿ ಅನುಭವ ಹೇಳಿದ್ರಿ, ಜೊತೆಗೆ ಸಂಸಾರದ ಗುಟ್ಟು ಏನು ಅಂತ ಹೇಳಿದ್ರಿ. ಮಕ್ಕಳಿಗೆ ಓದಿಸ್ಬೇಕು, ಅದು ನಮ್ಮ ಜವಾಬ್ದಾರಿ, ಅದರಲ್ಲೂ ಹೆಣ್ಣು ಮಕ್ಕಳು ಓದ್ಲಿ ಅಂತಾನು ಹೇಳಿದ್ರಿ. ನೀವು ಕವಿತೆ ಬರೀತಿರಿ, ಇಷ್ಟು ಒಳ್ಳೆ ಕವಿತೆ ಬರೀಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು? ಸಾಧ್ಯ ಅಂದ್ರೆ ಇದು ನೋಡ್ರಿ, ಒಂದು ಆಲೋಚನೆ ರೀ. ಅದಕ್ಕೆ ನಿಮ್ಗೆ ಆರಾಧ ಹೇಳಿದ್ರಿ, ಚಿಂತಿ ಅವಾಗೆಲ್ಲ ಪರ್ಯಾಪ್ತ ಮಾಡೋದು ಒಂದು ಅಕ್ಕ ಹೆಂಗ್ ರೇಡಿಯೋ ಹೇಳ್ತೀನಿ ರೀ. ಹಂಗ ಇದೊಂದು ಯಾವ್ದಾದ್ರು ವಿಚಾರ ಬಂದಾಗ ಅಲ್ಲಿ ಸರ್ಕಿನ ಒಂದು ಪೆನ್ ಒಂದು ಕಾರ್ಯಮಾಗ ಬರೋದು. ಮೊದಲಿಂದ ಬರೀತಿದ್ರಿ? ಮೊದಲಿಂದ ರೀ, ಇದು ಒಂದು ಏನು ನಿಮ್ದು 97 ಬರ್ಲಿಕ್ಕೆ ರೇಡಿಯೋ ಕೇಳಿಕತ್ ಮೇಲೆ ಬರೀಲಿಕ್ಕೆ ಶುರು ಮಾಡಿರಿ? ಹೌದಾ, ಅವಾಗಿಂದ ಕವಿತೆ ಬರೀಲಿಕ್ಕೆ ಆರಂಭ ಮಾಡಿರಿ. ಅದಕ್ಕೂ ಮೊದಲು ಬರೀತಿದ್ರಿ ಸಣ್ಣವರಿದ್ದಾಗ? ಹಾ ಬರ್ತಿದ್ರಿ ಅವಾಗ. ನೋಡಿ, ಅಗದಿ ನಾನು 14-15 ವರ್ಷ ಇದ್ದಾಳೆಗೆ ಒಂದು ಕವಿತೆ ಬರೀತಿದ್ರಿ. ಯಾವಾಗಂದ್ರೆ ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಸ್ಗಂಟಕ್ಕೆ ಹೋಗಿ ಅದು ಮರಳಿ ಬರಲಿಲ್ರಿ ಅವರು, ಅಲ್ಲೇ ಅವರು ಇದು ಆದ್ರಿ. ಆಗೊಂದು ಕವಿತೆ ಬರೆದಿದ್ರಿ, ಕವಿತೆ ಬರೀಲಿಕ್ಕೆ. ಅದೇ ಒಳಗೆ ನಾನು ಕವಿತೆ ಬರೆದ್ರಿ. ಅಂದ್ರೆ ಅವಾಗ ಧೂಮಕೇತು ಬಾಲ್ಚಿಕೇತು ಮುಡ್ತಿದ್ರಿ. ನಿಮ್ಮ ಮದುವೆ ಯಾವಾಗ ಆಗಿದೆ? ನಮ್ಮ ಮದುವೆ ಆಗಿ ಬಹಳ ದಿವಸ ಆಯ್ತು. ಎಷ್ಟು, ಯಾವ ಇಸ್ವಿ ಒಳಗೆ? ನಂದು ನೋಡ್ರಿ ಅಂದ್ರೆ 20-25 ವಯಸ್ಸೊಳಗೆ ಮದುವೆ ಆಗಿದ್ರಿ. ಈಗ ನಿಮ್ಮ ಕವಿತೆ ಓದಿ ತೋರಿಸ್ತೀರಿ? ಒಂದು ಓದಿ ತೋರಿಸ್ತೀನಿ. ಸುಮಾರು ಎಷ್ಟು ಕವಿತೆ ಬರ್ದಿರಿ? ನಾನು ಸುಮಾರು ಅಂದ್ರೆ ಒಂದು 8-10 ತನಕ ಬರ್ದಿದ್ದೀನಿ. ಬರ್ದಿರಿ. ಶಾಲೆಯಲ್ಲಿ ಇವರು ಕಲ್ತಿರಿ? ಶಾಲೆ 4th ಕಲ್ತೀನಿ. 4th ಅದು ಕನ್ನಡ ನಾ ಕಲ್ತಿಲ್ರಿ ಮೇಡಮ್. ಅದು ನಾ ಕಲ್ತದ್ದು ಮರಾಠಿ. ಮರಾಠಿ? ಹಾ. ಆದ್ರೆ ಇಲ್ಲಿ ಕನ್ನಡ ಒಳಗೆ ಬಂದ ಎಲ್ಲಾ ಕನ್ನಡ ರೀ, ಬರೆಯೋದು ಮರಾಠಿ ಒಳಗೆ ಕಲ್ತು ಕನ್ನಡ. ಕನ್ನಡನೇ ರೀ ಅಭ್ಯಾಸ ಹೆಚ್ಚು ನನ್ನ ಕನ್ನಡ. ಹಿಂಗಡಿ ಒಳಗೆ ಇದ್ರಿ? ಹಾ, ಹಿಂಗಡಿ ಅಂದ್ರೆ ಆಚೆಗೆ ಮಾರಾಟ ಹೇಳ್ತಾರೆ ಮೇಡಮ್. ನಮ್ಮ ಊರೊಳಗೆ ಸಾಲಿ ಸರಿಯಾಗಿ ಇರ್ತಾರೆ. ಅವಾಗ ಆಚೆ ಕಡೆ ಹೋಗ್ತಿದ್ರೆ ಹೊಳೆ ಆಚೆಗೆ ಹೋಗೋದ್ರಿ, ಅಲ್ಲಿ ಮರಾಠಿ ಶಾಲಿ ಇದ್ರೆ ಅಲ್ಲೇ ಕಲ್ಗು ಮಾತು ಬರೋದ್ರಿ. ಕನ್ನಡ ಕಲ್ಕೊಂಡ್ರಿ? ಕನ್ನಡ ಕಲ್ಕೊಂಡ್ರಿ? ಕಲ್ಕೊಂಡು ಕವಿತೆ ಅಂತೂ ಬರೆಯುವಷ್ಟು ಕನ್ನಡ ಕಲ್ತ್ರಿ ನೋಡ್ರಿ. ಅದಕ್ಕೆ ನಾ ಹೇಳಿದ್ದು, ಜೀವನಕ್ಕೆ ಬಹಳ ಒಳ್ಳೆ ಬುದ್ಧಿಗಂಟು ನೀವು ಕಟ್ಕೊಡ್ತೀರಿ ಅಂತ. ಒಂದೆರಡು ಕವಿತೆ ಓದ್ರಿ. ಆಸೆ ನಿರಾಸೆ ನೋವು ಅಳಿವಿನೋಳು ದುರಾಸೆ ಕೇಳು ನೋಡ ಪ್ರಪಂಚದೊಳು. ಆಸೆ ಅರ್ಸಂಗಲ್ಲದೆ ಶಿವಭಕ್ತರಿಗುಂಟೆ ಉಂಟು ಉಂಟು ಎಂಬ ಭಾವನೆ ಏಕೆ? ಜನಸಿದ ಜೀವಿಗಳಿಗೆ ಅಲ್ಲದ ಆಸೆ ಮಸನಕ್ಕೆ ಸೇರುವ ಶಬಕು ಉಂಟೆ. ಆಸೆ ಮನೆ ಈ ಜಗದಲ್ಲಿ ಆಸೆ ಬಯಸಿ ಬಂತು ಜನನಂ ಬಯಸದೆ ಗತಿಸಿತು ಮರಣಂ. ಜನನ ಮರಣ ಅಂತರದೆ ಹರಿದಂಚಿ ಹೋಗುವುದೇ ಆಸೆ. ಆಸೆ ಇದೇ ಬದುಕು ಇದೇ ಸಾಧು ಸಂತ ಶಿವಭಕ್ತ ಶರಣರೇ. ಆಸೆ ಬದುಕು ಭಾರಕ್ಕೆ ಮಣಿಯದೆ ಬದುಕು ಬಂಧನದೆ ಕೈ ಸಿಹಿಯ ಸವಿದು ಸಹಸ್ರಾರು ಲಿಂಗದ ಬೆಳಕು ಕಾಣ ಬದುಕಿನೋಳು. ಆಸೆ ನರಾಸೆಯೇ ರಸಮೆ ಮುನಿಸಿದರು ಕ್ಷಿಣಿಸಿದರು ಮುಂಗಾರು ಮಳೆ ಧರೆಗಿಳಿದು ಸುರಿದು ಬಾ ಮುಂದಿನ ಮಳೆ. ಕೋಟಿ ಜೀವಿಗಳಿಗೆಲ್ಲ ನಿನ್ನ ನೆನವಿನಲ್ಲಿ ಮೇಟಿ ವಿದ್ಯೆಯರ ಬದುಕಿನಲ್ಲಿ ಇಳಿದು ಸುರಿದು ಬಾ ಮುಂಗಾರು ಮಳೆ. ಗಾಳಿ ನಿನ್ನದು ಬಿಸಿಲು ನಿನ್ನದು ಮಳೆ ಮೋಡ ಮಿಂಚು ನಿನ್ನದು ನಿನ್ನ ನೀನು ಮರೆತು ಹೋದರೆ ಜಗ ಉಳಿವು ಎಲ್ಲಿ ಸುರಿದು ಹರಿದು ಬಾ ಭೂತಾಯಿ ಮಡಲೆ. ಹಸಿಯಾಗು ಹಸಿರಾಗು ಬೆಳೆ ಸಿರಿಯಾಗು ದವಸ ಧಾನ್ಯದ ಒಡೆಯ ನೀನಾಗು ಅನ್ನದಾತನು ನೀನು ಸಮಾಜದ ಧನಿಯು ನೀನು ದೇಶದ ಬೆನ್ನೆಲುಬು ನೀನಾಗು ರೈ. ಇಳಿದು ಸುರಿದು ಬಾ ಧರಣಿ ಮಂಡಲಕ್ಕೆ ಸಿರಿಯಾಗು ಬಾ ಶರಣ ಬಸವರ ಧರಿನಾಡು ಮದರ ಚನ್ನರ ನನ್ನ ಬೀಡು ಮಾಡು ನೆಲವೆಲ್ಲ ಮೈ ಸಿರಿಯ ಮಲೆನ. ನೀರು ನೀರೆಂದು ಬಡಿದಾಡುವ ಜಗವು ನೀರಿನ ನೆಲೆಯು ಏನಾಗಿದೆ ಬಲ್ಲಿರ ಹುಟ್ಟಿದ ಗಿಡ ಮರಗಳು ಅಳಿದ ಮೇಲೆ ಬೆಟ್ಟ ಗುಡ್ಡವು ಬರಿದಾದ ಮೇಲೆ ನೀರು ನೀರೆಂದು ಬಿಕ್ಕುವ ಬಾಯಿಗೆ ನೀರೆಲ್ಲಿ ಮಾನವ ಏಳು ಎದ್ದೇಳು ಎಚ್ಚರಾಗು ಗಿಡ ಮರಗಳು ಬೆಳೆಸುವ ಮುಗಿಲೆತ್ತರ ಜನನದ ನಡುವೆ ಇರಲಿ ಅಂತರ ಪರಿಸರ ಬೆಳೆಸುವ ನಿರಂತರ ಇದುವೇ ಭರತ ಮಾತೆಗೆ ಸಲ್ಲುವ ದಿವ್ಯ ಮಂತ್ರ. ಪರಿಸರ ಸಂರಕ್ಷಣೆ ಸಂದೇಶವನ್ನ ಈ ಕವಿತೆಯಲ್ಲಿ ಕೊಟ್ರಿ. ಮುಂದಿನ ಕವಿತೆ ಯಾವುದು? ದೀಪಾವಳಿ. ದೀಪಾವಳಿ ಮಂಜಿನ ತೆರೆಯಲ್ಲಿ ಮಿಂಚುತ ಬಂತು ಸಾಲು ಬೆಳಕಿನ ಮಿಂಚು ದೀಪಾವಳಿ ಮಣ್ಣು ಹಣತೆಯ ಹೊನ್ನು ಕಿರಣವು ಮನ ಮನೆಯನ್ನು ಬೆಳಗು ದೀಪಾವಳಿ ಕವಿದ ಕತ್ತಲೆ ಹೋಗಲಾಡಿಸಿ ಬಾಳನ ಬೆಳಗು ದೀಪಾವಳಿ ಬಣ್ಣದ ಬುಟ್ಟಿಗಳು ದೀಪವನ್ನಿಟ್ಟು ಬಾನು ಬಾನಲಿ ಅಲಿಯುತ್ತ ಅಲ್ಲಿ ನಾಡನ ಬೆಳಗು ದೀಪಾವಳಿ ಮುತ್ತು ಕಾಳವ ನಿಟ್ಟು ತೆನೆಯಳು ಅನ್ನದಾತನಿಗೆ ಬೆಳಗು ದೀಪಾವಳಿ ಮಮತೆಯ ಮಕ್ಕಳ ಆಟದಿ ಸದ್ದು ಪಟಾಕಿ ಹೂ ಬಾಣದಿ ಎಚ್ಚರ ವಿರಿಸು ದೀಪಾವಳಿ. ಕಲ್ಯಾಣಿ ಪತ್ತರ್ ಅವರೇ ಬಹಳಷ್ಟು ಒಳ್ಳೆ ಕವಿತೆಗಳನ್ನ ನಮಗೆ ಕೇಳಿಸಿದ್ರಿ. ನಿಮ್ಮ ಬರವಣಿಗೆ ಇದೇ ತರ ಮುಂದುವರಿಬೇಕು, ಅನುಕೂಲ ಆದ್ರೆ ಅವನ ಒಂದು ಪ್ರಕಟಿಸಿ ಒಂದು ಕವನ ಸಂಕಲನ ತರಲು ಪ್ರಯತ್ನ ಮಾಡ್ರಿ. ನಮ್ಮ ಆಕಾಶವಾಣಿ ನೋಡಿದ್ರಿ, ಏನ್ ಅನಿಸ್ತು? ಆಕಾಶವಾಣಿ ಈಗ ನೋಡಿದ್ರಲ್ಲ, ಮೊದಲೇ ಸಾರಿ ಬಂದಿದ್ದು, ಏನ್ ಅನಿಸ್ತು ಆಕಾಶವಾಣಿ ನೋಡಿ? ಅಗ್ದಿ ಬಹಳ ನನಗೆ ಹೇಳಿ, ಇದೊಂದು ಬಹಳ ನನಗೆ ಹೆಮ್ಮೆ. ಇದ್ರ ಬಿಟ್ಟು ನನಗೆ ಏನೂ ಇಲ್ರಿ ಮೇಡಮ್. ಇದೇ ಒಂದು ಸಂತೋಷದ ನನಗೆ ತೃಪ್ತಿ. ಈ ಪ್ರೀತಿಯಿಂದಾನೆ ಆಕಾಶವಾಣಿ ನನಗೆ ನೆಮ್ಮದಿ ಕೊಡ್ತದೆ. ನಮ್ಮ ರೈತರ ಬಾಂಧವರೆಲ್ಲ ಕಾರ್ಯಕ್ರಮ ಕೇಳ್ತಿರ್ತಾರೆ ನಿಮ್ಮ ಸಂದರ್ಶನವನ್ನ, ಹೆಚ್ಚಾಗಿ ಯುವ ರೈತರು ಕೇಳ್ತಿರ್ತಾರೆ.

ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ ನರ್ಚರ್ ಡಾಟ್ ಫಾರ್ಮ್ ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ ನರ್ಚರ್ ಡಾಟ್ ಫಾರ್ಮ್ ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800 10 0 11 99. ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ವತಿಯಿಂದ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಎಚ್ಐವಿ ಹಾಗೂ ಟಿಬಿ ಬಗ್ಗೆ ಜಾಗೃತಿ ಕಾರ್ಯಕ್ರಮ, 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಜನರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಪ್ರೇರೇಪಿಸಿ. ಎಚ್ಐವಿ ಹಾಗೂ ಟಿಬಿ ಬಗ್ಗೆ ನೀವು ತಿಳಿಯಿರಿ, ಇತರರಿಗೂ ತಿಳಿಸಿ. ಬನ್ನಿ, ಎಚ್ಐವಿ ಹಾಗೂ ಟಿಬಿ ಮುಕ್ತ ಭಾರತ ಕಟ್ಟೋಣ. ಹೆಚ್ಚಿನ ಮಾಹಿತಿಗೆ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೇ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನ್ ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೆ ಕೊಳ್ಳೆ ಹೊಡೆದ್ಮೇಲೆ ತಿಳಿತು ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಈಗ ಕೇಳಿ ವಿಜಯಪುರ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಕೃಷಿ ಅನುಭವಿ ಮಲ್ಲಿಕಾರ್ಜುನ ದುಂಡಪ್ಪ ಮಲಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಸಂಗಮೇಶ್ ಹೂಗಾರ್. ನಮಸ್ಕಾರ ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಕೇಳುಗರೆ, ಪ್ರತಿದಿನ ನಾವು ಕಿಸಾನ್ ವಾಣಿ ಕಾರ್ಯಕ್ರಮ ಅಂತೇಳಿ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಾಧನೆ ಮಾಡಿದಂತ ಅನೇಕ ರೈತರನ್ನ ಸಂದರ್ಶನ ಮಾಡಿ ನಾವು ಪ್ರಸಾರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ದಿನ ನಮ್ಮ ನಿಯಮಿತ ಕೇಳುಗರು ಹಾಗೂ ಕೃಷಿಕರು, ಪ್ರಗತಿಪರ ರೈತರು ಆದಂತ ಶ್ರೀಯುತ ಮಲ್ಲಿಕಾರ್ಜುನ ದುಂಡಪ್ಪ ಮಾಲ್ಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರ ಒಂದು ಕೃಷಿಯ ಅನುಭವವನ್ನು ಮಾಡಿಕೊಳ್ತಾ, ಹಾಗೆ ಅವರ ಪರಿಚಯವನ್ನು ಮಾಡಿಕೊಳ್ತಾ, ಜೀವನದಲ್ಲಿ ಅವರು ಯಾವ ರೀತಿಯಾಗಿ ಒಂದು ಕೃಷಿಯಲ್ಲಿ ತೊಡಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ತಾ ಇವತ್ತು ನಾವು ಹಾಗೆ ಮಾತಾಡೋಣ. ಹಾಗಾದ್ರೆ ಬನ್ನಿ, ನಾವು ಇವತ್ತು ಮಲ್ಲಿಕಾರ್ಜುನ ದುಂಡಪ್ಪ ಮಾಲ್ಗಾರ್ ಅವರನ್ನು ಪರಿಚಯ ಮಾಡಿಕೊಳ್ತಾ. ನಮಸ್ಕಾರ ಮಲ್ಲಿಕಾರ್ಜುನ ದುಂಡಪ್ಪ ಮಾಲ್ಗಾರ್ ಅವರೇ. ನಮಸ್ಕಾರ ಸರ್. ನಿಮ್ಗೂ ಸರ್. ಮಲ್ಲಿಕಾರ್ಜುನ ದುಂಡಪ್ಪ ಮಾಲ್ಗಾರ್ ಅವರೇ. ಹ್ಞೂ ಸರ್. ತಮ್ಮ ಒಂದು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ರಿ. ನನ್ನ ಹೆಸರು ಮಲ್ಲಿಕಾರ್ಜುನ ದುಂಡಪ್ಪ ಮಾಲ್ಗಾರ್ ಸರ್. ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಮಧ್ಯಮ ಕ್ರಮಾಂಕದ ಒಬ್ಬ ರೈತನಾಗಿದ್ದೀನಿ ಸರ್. ರೈತರಿದ್ದೀರಿ? ಹೌದು ಸರ್. ಹಾಗೆ ದುಂಡಪ್ಪ ಅವರೇ, ಇವತ್ತು ನಿಮ್ಗೆ ಎಷ್ಟು ಎಕರೆ ಜಮೀನಿದೆ ಇವಾಗ? ಸರ್, 10 ಎಕರೆ ಏರಿಯಾ ಇದ್ರಿ ಸರ್. 6 ಎಕರೆ ಏನಾದ್ರು ಸರ್ ನೀರಾವರಿ ಇದೆ ಸರ್. ನೀರಾವರಿ ಇದೆ ಅಂದ್ರೆ ಒಟ್ಟು 16 ಎಕರೆ ಜಮೀನು ಇದೆ ನಿಮಗೆ? ಹೌದು ಸರ್. ಜಮೀನ ಇದ್ರಿ ಸರ್. ಓಕೆ. ನೀವು ಎಷ್ಟು ಜನ ಅಣ್ಣತಮ್ಮರು ಇದ್ದೀರಿ? ಇಬ್ಬರು ಅಣ್ಣತಮ್ಮರಿ ಸರ್. ಇಬ್ಬರು ಅಣ್ಣತಮ್ಮರು ಇದ್ದೀರಿ? ಹೌದು ಸರ್. ಅವ್ರು ಏನ್ ಮಾಡ್ತಾ ಇದಾರೆ ನಿಮ್ಮ? ಅವರು ಒಕ್ಕಲ್ತನ ಮಾಡ್ತಾರೆ ಸರ್. ನಿಮ್ಮ ಅಣ್ಣನ ತಮ್ಮನ? ಅಣ್ಣರು ಸರ್. ಅಣ್ಣ ಅವರು ಕೂಡ ಒಕ್ಕಲ್ತನ ಮಾಡ್ತಾರೆ. ಸೊ 16 ಎಕರೆ ಜಮೀನಲ್ಲಿ ಮನುಷ್ಯ ಎಷ್ಟು ಜಮೀನು? 8 ಎಕರೆ ಬಂದಿದೆ. ಇಲ್ರಿ ಸರ್, ನನಗೆ 16 ಎಕರೆ ಬಂದ್ರೆ ಸರ್, ಅವ್ರಿಗೆ 16 ಎಕರೆ ಬಂದ್ರೆ. ಓಕೆ, ಟೋಟಲ್ 32 ಎಕರೆ ಜಮೀನು, ಅದರಲ್ಲಿ ನಿಮ್ಗೆ 16 ಎಕರೆ ನಿಮಗೆ ಬಂದಿದೆ, 16 ಎಕರೆ. ಒಳ್ಳೇದು ಮಲ್ಲಿಕಾರ್ಜುನ್ ಮಲ್ಗಾರ್ ಅವರೇ, ಈಗ ನಿಮ್ಮ ಕುಟುಂಬದ ಒಂದು ಹಿನ್ನೆಲೆ ಏನು? ಹಿನ್ನೆಲೆ ಏನಂದ್ರೆ ಸರ್, ನಾವು ಪೂರ್ವಿಂದ ಸುಮಾರು ನಮ್ಮ ಮುತ್ತಜ್ಜರಿಂದ್ರೆ ಸರ್ ನಾವು ಕೃಷಿ ಚಟುವಟಿಕೆ ಒಳಗೆ ತೊಡ್ಕೊಂಡು ಬಂದವ್ರಿ ಸರ್. ಖಂಡಿತ. ಹಾಗಾಗಿ ಹಿಂದಿನ ಕಾಲದಾಗ ಅಂದ್ರೆ ಒಂದು 25 ವರ್ಷದ ಹಿಂದೆ ಹೋದ್ರಿ ಸರ್. ನಮ್ದು ಮಲ್ಗಾರ್ ಬಾಳಿಕೆ ಅಂದ್ರೆ ನಮ್ಮ ಜಿಲ್ಲಾದಾಗ ಅಂದ್ರೆ ಸುತ್ತಗಟ್ಟ ಭಾರಿ ಫೇಮಸ್ ರೀ ಸರ್. ಅವಾಗ ನೀರಿನ ಮೂಲ ಬಾಳಿತ್ರಿ ಸರ್. ಹಿಂಗಾಗಿ ನಮ್ಮ ಜವಾರಿ ಬಾಳೆ ಭಾರಿ ಪ್ರಸಿದ್ಧ ಆಗಿತ್ತು ಸರ್. ಜವಾರಿ ಬಾಳೆಯನ್ನು ಬೆಳೆದಿದ್ರು? ಹೌದು ಸರ್, ಜವಾರಿ ಬಾಳೆಯಿಂದ ಸಂಪೂರ್ಣ 4-5 ಎಕರೆಗಟ್ಟಲೆ ಜವಾರಿ ಬಾಳೆಯನ್ನು ಬೆಳೀತಿದ್ರು ಸರ್. ನೀರಿನ ಮೂಲ ಹೆಚ್ಚಿತ್ರಿ ಸರ್, ಹಿಂಗಾಗಿ ಬಾಳೆ ಬೆಳೀತಿದ್ರು ಸರ್. ಇತ್ತೀಚಿನ ದಿನಮಾನದೊಳಗೆ ಒಂದು 10-12 ವರ್ಷದಿಂದ ನೀರಿನ ಮೂಲ ಕಮ್ಮಿ ಆಗೋಯ್ತು ಸರ್. ಕಮ್ಮಿ ಆಗಿಬಿಟ್ಟಿದ್ರು ಸರ್. ನೀರಿನ ಮೂಲ ಕಮ್ಮಿ ಆಗಿದ್ರಿಂದ ಅವ್ ಬಾಳೆ ತೆಗೆದು ಬಿಟ್ಟಾರ ಸರ್. ಅದನ್ನ ತೆಗೆದು ಈಗ ನಿಂಬೆ ಗಿಡ ಹಚ್ಚಾರ ಸರ್. ಒಳ್ಳೇದು, ನಿಂಬೆ ಗಿಡ ಹಚ್ಕೊಂಡಿದ್ದೀರಿ ಅಂತ ಹೇಳ್ತೀರಿ. ಹಾಗೆ ಹೇಳಿ ಮಲ್ಲಿಕಾರ್ಜುನ ಅವರೇ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ನೀವು? ನಾವು 3 ಜನ ಹೆಣ್ಮಕ್ಳು ಇದಾರೆ ಸರ್. ನಮ್ಗೆ 3 ಜನ ಹೆಣ್ಮಕ್ಳು ಇದಾರೆ, ನೀವು, ನಿಮ್ಮ ಮನೆಯವರು ಮತ್ತೆ 3 ಜನ ಹೆಣ್ಮಕ್ಳು ಇದಾರೆ. ಸೊ ಹೇಳಿ ಮಲ್ಲಿಕಾರ್ಜುನ್ ದುಂಡಪ್ಪ ಅವರೇ, ಇವತ್ತಿನ ಒಂದು ಸಮಾಜದಲ್ಲಿ ಹೆಣ್ಮಕ್ಳು ಅಂದ್ರೆ ಎಲ್ಲರೂ ಗಂಡು ಮಕ್ಕಳು ಹುಟ್ಟಲಿ ಅಂತ ಬಯಸ್ತಿರುವಂತ ಒಂದು ಒಂದು ವಾತಾವರಣ ಇವತ್ತಿನ ಸಮಾಜದಲ್ಲಿ ಇದೆ. ಈಗ ನಿಮಗೆ 3 ಜನ ಹೆಣ್ಮಕ್ಳು ಅಂತ ಹೇಳ್ತಿದ್ದೀರಾ? ಹೌದು ಸರ್. 3 ಜನ ಹೆಣ್ಮಕ್ಳು ಹುಟ್ಟಿದಾರಂದ್ರೆ ನಿಮ್ಗೆ ಖುಷಿ? ಅವ್ರ ಖುಷಿ ಒಳಗೆ ಅದೇನ್ರಿ ಸರ್? ಬಹಳಷ್ಟು ಖುಷಿ ಇದೆ. ಹೌದು ಸರ್. ಯಾಕಂತಂದ್ರೆ ಹೆಣ್ಣು ಹುಟ್ಟಿದ್ರೆ ಒಂದು ಹುಣ್ಣು ಹುಟ್ಟಿತ್ತು ಅನ್ನೋದೊಂದು ಇವತ್ತಿನ ಒಂದು ವಾತಾವರಣದಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ನೋಡುವಂತ ದೃಷ್ಟಿನ ಆಗಿದೆ ಅಂತ ಒಂದು ಸಂದರ್ಭದಲ್ಲಿ ಕೂಡ ನೀವು ಮೂರು ಜನ ಹೆಣ್ಮಕ್ಳಿದ್ದಾರೆ, ಆ ಮೂರು ಜನ ಹೆಣ್ಮಕ್ಳಿಗೆ ಯಾವ ರೀತಿ ನೀವು ಅವರಿಗೆ ಜೋಪಾನ ಮಾಡಿದ್ದೀರಿ, ಯಾವ ರೀತಿಯಾದ ಶಿಕ್ಷಣ ಕೊಡಿಸ್ತಾ ಇದ್ದೀರಿ, ಅವ್ರನ್ನ ಯಾವ ರೀತಿಯಾಗಿ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿರ್ಮಾಣ ಮಾಡ್ಲಿಕ್ಕೆ ಕ್ರಮ ಕೈಗೊಂಡಿದ್ದಿರ್ತಾವ? ನೋಡಿ ಸರ, ಇವತ್ತ ಮನುಷ್ಯನಾಗಿ ಹುಟ್ಟಿದ ಬಳಕ ಗಂಡಾದ್ರೂ ಜೀವನ ಇರ ಸರ, ಹೆಣ್ಣಾದ್ರೂ ಜೀವನ ಇರ ಸರ್. ಹೆಣ್ಣ ಗಂಡ ಎಂಬುದು ಇವತ್ತಿನ ದಿವಸ ಬಹಳ ಭೇದ ಬರಲಾಗ್ತಿರ ಸರ್. ಆದ್ರೆ ನಾನು ಹೆಣ್ಣಾಗೆ ನಾ ಗಂಡಿನ ತರ ಅವ್ರನ್ನ ಶಿಕ್ಷಣ ಕೊಟ್ಟು ಇವತ್ತಿನ ದಿವಸ ಸಮಾಜದೊಳಗ ಹೆಣ್ಣಿನ ಮಹತ್ವ ಏನದ ಅನ್ನು ತೋರಿಸೋದ್ರ ಬಗ್ಗೆ ರೀ ಸರ್, ನನ್ನ ಮಕ್ಕಳಿಗೆ ಹೆಚ್ಚಿನ ಶಿಕ್ಷಣ ಕೊಡೋದ್ರ ಬಗ್ಗೆ ಒತ್ತು ಕೊಡ್ಲಾಕತ್ತೇನ್ರಿ. ಒಕ್ಕಲ್ತನದಾಗೂ ಬಹಳ ಆಸಕ್ತಿ ಹೊಂದೇನ್ರಿ ಸರ್. ಒಳ್ಳೇದು ಮಲ್ಲಿಕಾರ್ಜುನ ಅವರೇ. ಈಗ ಹೆಣ್ಮಕ್ಳು ಏನು ಓದ್ತಾ ಇದ್ದಾರೆ? ಒಬ್ರು ಏಳತ್ತೆ ಇದಾರೆ ಸರ್, ಏಳನೇ ಕ್ಲಾಸ್ ರೀ. ಒಬ್ರು ಏನದ ನಾಲ್ಕನೇ ಕ್ಲಾಸ್ ಇಲ್ಲೇ ಮಾಣಿಕೇಶ್ವರಿ ಒಳಗದಾರ ಸರ್, ಕೋಚಿಂಗ್ ಕ್ಲಾಸಿಗೆ ಹಾಕಿನ ಸರ್ ವಿಜಯಪುರದಾಗ ರೀ. ಒಬ್ರು ಏನಾದ್ರೆ ನಾ ಮೂರನೇ ವಯಸ್ಸಿನ ಹಾಕಿದಾಳ್ರಿ, ಎಲ್ ಕೆ ಜಿ ಯು ಕೆ ಜಿ ಅಲ್ಲೇ ಊರಾಗ ಕಲಿಸ್ತೀನಿ ರೀ. ಮೂರು ಮಕ್ಳು ಇನ್ನು ಸಣ್ಣವರಿದ್ದಾರೆ, ಒಳ್ಳೇದು, ಅವರಿಗೆ ಒಳ್ಳೆ ಒಂದು ಭವಿಷ್ಯವನ್ನು ಕೊಡ್ರಿ, ಒಳ್ಳೆ ಒಂದು ಶಿಕ್ಷಣ ಕೊಡ್ರಿ. ಹಾಗೆ ಈಗ ನಿಮ್ಮ ಒಂದು ನಾವು ಮೊದಲಿಗೆ ಮಾತಾಡ್ತಾ ಇದ್ದ ಹೇಳಿದ್ರಿ, ನಿಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರ ಬಹಳಷ್ಟು ಸಹಕಾರಿಯಾಗಿದೆ ಅಂತ ಹೇಳಿದ್ರಿ. ಹೌದು ಸರ್. ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ಯಾವ ರೀತಿಯಾಗಿ ಸಹಾಯ ಆಗಿದೆ? ನೋಡಿ ಸರ್, ನಾನು ಸುಮಾರು 8-10 ವರ್ಷದಿಂದ ಸರ್ ನಾನು ಏನೇ ನನ್ನ ಕೃಷಿ ಬದುಕು ಮಾಡಬೇಕಾಗಿತ್ತಪ್ಪ ಅಂದ್ರೆ ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ಅಧಿಕಾರಿಗಳ ಸಂದೇಶದ ಮೇರೆಗೆ ಎಲ್ಲ ಪ್ರಯತ್ನ ಮಾಡ್ತೀನಿ ಸರ್. ಹಿಂಗಾಗಿ ಅವರ ಒಂದು ಸಂದೇಶದ ಮೇರೆಗೆ ಮಾಡಿದ್ದಕ್ಕಾಗಿ ಸರ್ ನಾನು ಮಳೆ ಇಲ್ಲಾರ್ದ ಕೂಡ ಯಾವ ರೀತಿ ಉತ್ಪಾದನೆ ತೆಗಬೇಕು ಆ ರೀತಿ ಅಂತ ಉತ್ಪಾದನೆ ಇವತ್ತಿನ ದಿವಸ ನಾ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳ ಸಂದೇಶದ ಮೇಲೆ ನಾ ತೆಗಲಿಕ್ಕೆ ಸರ್. ಅಲ್ಲಿ ಯಾವ ರೀತಿಯಾಗಿ ಅಂತ ನಿಮ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ರೆ ಅಧಿಕಾರಿಗಳು, ಅಥವಾ ನಿಮಗೆ ಒಂದು ಈಗ ಒಂದು ಬೆಳೆ ಬೆಳೀತಾ ಇರ್ತೀರಾ ಅದಕ್ಕೆ ಏನೋ ಒಂದು ಕೀಟನಾಶಕ ಬೇಕಾಗಿರ್ತೈತಿ ಅಥವಾ ಒಂದು ಏನೋ ರೋಗ ಬಂದಿರ್ತೈತಿ, ಆ ಸಂದರ್ಭದಲ್ಲಿ ನೀವು ಕೃಷಿ ಅಧಿಕಾರಿಗಳನ್ನ ನೇರವಾಗಿ ಭೇಟಿಯಾಗಿ ಮಾಹಿತಿ ತಗೊಳ್ತೀರಾ ಅಥವಾ ಕೃಷಿ ಅಧಿಕಾರಿಗಳೇ ನಿಮ್ಮ ಒಂದು ತೋಟಕ್ಕೆ ಬಂದು ಪರಿಹಾರವನ್ನ ಕೊಡ್ತಾರೆ ಹೇಗೆ? ಒಂದೊಂದು ಸಂದರ್ಭದಾಗ ನಾವೇ ಹೋಗಿ ಅವ್ರಿಗೆ ಕೇಳ್ತೇವ್ರಿ ಸರ್. ಕೆಲವೊಂದು ಸಂದರ್ಭದೊಳಗೆ ನಾವು ಈ ರೀತಿ ಆಗಿದ್ರಿ ಸರ್ ಅಂತೇಳಿ ಅವ್ರಿಗೆ ಫೋನ್ ಮಾಡಿದಾಗ ಖುದ್ದಾಗ ಅವರೇ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಸರ್. ಕ್ಷೇತ್ರಕ್ಕೆ ಬಂದು ಈ ಬೆಳೆ ಯಾವ ಹಂತಕ್ಕೆ ಬಂದದ, ಇದಕ್ಕೇನು ಪರಿಹಾರ ಕೊಡಬೇಕು, ಯಾವ ಔಷಧಿ ಕೊಡಬೇಕು ಅನ್ನೋದು ಖುದ್ದಾಗ ಬಂದು ಹೇಳ್ತಾರೆ ಸರ್. ಹೇಳೋದ್ರಿಂದ ಅದು 2-3 ದಿವಸದೊಳಗೆ ಅದು ಸಂಪೂರ್ಣ ಅದರ ನಿವಾರಣೆ ಆಗ್ಬಿಡ್ತಾರೆ. ನಿವಾರಣೆ ಆಗುತ್ತೆ. ಹ್ಞೂ ಸರ್. ಸೊ ಅಂತ ಒಂದು ಸಂದರ್ಭ ಯಾವಾಗಾದ್ರೂ ಆಗಿತ್ತ ನಿಮಗೆ? ನಮಗ್ರಿ ಸರ್ ಸೂರ್ಯಪಾನದಾಗ ಬಾಳ ಆಗಿತ್ತು ಸರ್. ಸೂರ್ಯಪಾನದಾಗ ಆಗಿತ್ತು, ಹಳದಿ ಹೊಡ್ಲಿಕ್ಕಿದ್ರು ಸರ್. 8-10 ಎಕರೆ ಸೂರ್ಯಪಾನ ಬಿತ್ತು ಬಿಟ್ಟಿದ್ದಾರೆ ಸರ್. ಫುಲ್ ಹಳದಿ ಹೊಡೆದು ಬಿಟ್ಟಿದ್ರು ಸರ್. ಹಳದಿ ಹೊಡೆದಾಕರ ಸರ್ ಸ್ವಲ್ಪ 10% ಅದು ಮುನ್ಸೂಚನೆ ನಮ್ಗೆ ಗೊತ್ತಾಗ್ಬಿಡ್ತಾರೆ ಸರ್. ಬೆಳೆ ದಿನನಿತ್ಯ ಅದ್ರೊಳಗೆ ನಾವು ನೋಡ್ತಿರ್ತೇವ್ರಿ, ಸ್ವಲ್ಪ ಹಳದಿ ಹೊಡಿತ್ರಿ. ಮುಂಜಾನೆ ಫೋನ್ ಎಸ್ತಾರೆ ಸರ್ ಹಿಂಗಿಂದ್ರಿ, ಮತ್ತೆ ಅದು ಸೂರ್ಪಾನ ಬಿತ್ತೀನಿ, ಅದು ಎಲಿ ಹಳದಿ ಆಗ್ಲಿಕ್ಕತ್ತಿರಿ ಸರ್ ಅಂತೇಳಿ. ಅದು ಅಂದಾಕರ ಅವರು 10 ಗಂಟೆಗೆ ಬರ್ತೀನಿ ಅಂದ್ರಿ. ಬಂದ ಅದ್ರ ಬಗ್ಗೆ ಒಂದು ಎಣ್ಣೆ ಹೇಳಿದ್ರಿ ಸರ್, ಎಣ್ಣೆ ಸ್ಪ್ರೇ ಮಾಡಿದಾರೆ ಸರ್. ವಿತಿನ್ 3 ಡೇಸ್ ಅಲ್ಲಿ ಅದು ಮತ್ತೆ ಯಾವ ರೀತಿ ಯಥಾಸ್ಥಿತಿ ಅದು ಅಂದ್ಕೊಂಡು ಬಿಡ್ತೀರಿ ಸರ್. ಈಗ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ನಿಮ್ ಹೊಲಕ್ಕೆ ಬಂದು ನಿಮಗೆ ಒಂದು ಮಾಹಿತಿಯನ್ನು ಕೊಟ್ರ ಅಂತ ಹೇಳ್ತೀರಿ. ಸೊ ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಅದಕ್ಕೆ ಹಣವನ್ನು ಕಟ್ಟಬೇಕಾಗುತ್ತ ಹೇಗೆ, ಅಥವಾ ಉಚಿತವಾಗಿ ಅವರು ಒಂದು ಸೇವೆಯನ್ನು ನಿಮ್ಗೆ ಕೊಡ್ತಾರೆ? ಉಚಿತ ಸೇವೆ ಕೊಡ್ತಾರೆ ಸರ್. ನಾವು ರೈತರು ಕೃಷಿ ವಿಜ್ಞಾನ ಕೇಂದ್ರ ಮರ್ತು ಬಿಟ್ಟಾರೆ ಸರ್. ಮರ್ತು ಬಿಟ್ಟು ಇವತ್ತಿನ ದಿವಸ ನಾವು ವರ್ತಕರು ಇರ್ತಾರಲ್ರಿ ಸರ್ ಬಿಜಾಪುರದೊಳಗೆ, ಕೃಷಿ ವಿಜ್ಞಾನ ಕೇಂದ್ರ ಸಂಪೂರ್ಣ ರೈತರು ಇವತ್ತಿನ ದಿವಸ ಮರ್ತ್ರಿ, ಈ ವ್ಯಾಪಾರಸ್ತರು ಬೇನ್ ಹತ್ತಿಬಿಟ್ಟಾರೆ ಸರ್. ಯಾಕಂತಂದ್ರೆ ಕೆಲವೊಂದು ರೈತರಲ್ಲಿ ಏನು ಮನೋಭಾವ ಇರುತ್ತಪ್ಪ ಅಂತಂದ್ರೆ, ಏನಪ್ಪಾ ಅವ್ರಿಗೆ ಬರಕ್ ಹೇಳಿದೆ, ಅವ್ರು ಬಂದ್ರೆ ಏನೋ ಫೀಸ್ ಕೊಡ್ಬೇಕಾಗತ್ತೆ, ಏನೋ ಏನೋ ಹಣ ಕಟ್ಟಬೇಕಾಗತ್ತೆ ಏನೋ ಅನ್ನೋ ಮನೋಭಾವನೆ ರೈತರಲ್ಲಿ ಇರ್ತೈತಿ. ಯಾಕಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಸಂಪೂರ್ಣವಾಗಿ ರೈತರಿಗೋಸ್ಕರನೇ ಇರತಕ್ಕಂತ ಒಂದು ಕೃಷಿ ಕೇಂದ್ರ. ಹೌದು ಸರ್. ಅದಕ್ಕಾಗಿ ಸಾಕಷ್ಟು ಯೋಜನೆಗಳು ಇರ್ತಾವೆ, ಸಾಕಷ್ಟು ಒಂದು ಉಪಯುಕ್ತವಾದಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇರ್ತಾರೆ, ಅವಾಗವಾಗ ಉಚಿತ ಕಾರ್ಯಾಗಾರಗಳನ್ನ ಕೂಡ ಹಮ್ಮಿಕೊಳ್ತಾ ಇರ್ತಾರೆ. ಹೌದು ಸರ್. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ರೈತರು ಅದ್ರ ಕಡೆ ಹೆಚ್ಚಿನ ಒಂದು ಒಲವನ್ನು ತೋರಿದೆ ಬೇರೆ ಖಾಸಗಿಯಾಗಿ ವ್ಯವಹಾರ ಮಾಡ್ತಾ ಇರ್ತಾರೆ, ಖಾಸಗಿಯಾಗಿ ಮಾಹಿತಿ ತಗೋತಾ ಇರ್ತಾರೆ. ಹೌದು ಸರ್. ಅಂತ ಒಂದು ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ಕೊಳ್ಬೇಕನ್ನೋದು ಇತರ ರೈತರಿಗೆ ಕೂಡ ನೀವು ಯಾವ ರೀತಿಯಾಗಿ ಹೇಳಾಗ್ತೀರಿ ಅಂದ್ರೆ? ಹೇಳಕ್ ಬಯಸ್ತೀನಿ ಅಂದ್ರೆ ಸರ್, ಈ ಸದ್ಯ ನನ್ನ ಹೊಲ ಸುತ್ತು ಕಟ್ರಿ ಸರ್, ನನಗಿಂತ ಶ್ರೀಮಂತ ರೈತರು ಅದಾರ್ರಿ, ಅವ್ರು ಇವತ್ತಿನ ದಿವಸ 1 ಎಕರೆಕ 1 ಚೀಲ ಕೃಷಿ ವಿಜ್ಞಾನ ಕೇಂದ್ರದವ್ರು ಗೊಬ್ಬರ ಹಾಕತ್ ಹೇಳಿ ನಮ್ಗೆ ಸಂದೇಶ ಕೊಟ್ಟಿರ್ತಾರೆ. ಆದ್ರನ್ನ ನಮ್ಗಿಂತ ಶ್ರೀಮಂತರು 4 ಚೀಲ 1 ಎಕರೆ ಹಾಕ್ತಾರೆ ಸರ್. 4 ಎಕರೆ ಹಾಕದವ್ರದ್ದು ಬೆಳೆ ಅಟ್ಟ ಹಂಗೆ ಇರ್ತಾರೆ. ನಾ 1 ಎಕರೆಕ 50 ಕೆಜಿ ಗೊಬ್ಬರ ಹಾಕಿರ್ತೀನಿ ಸರ್, ನಂದು ಅವ್ರಕ್ಕಿಂತ ಡಬಲ್ ಇರ್ತಾರೆ ಸರ್. ಡಬಲ್ ಇರ್ತಾರೆ. ಯಾವ ತರ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತಾ ಇದ್ರ, ಸಾವಯವ ಗೊಬ್ಬರ? 8 ವರ್ಷದಿಂದ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತಾರೆ, ಸರ್ಕಾರಿ ಗೊಬ್ಬರ ಉಪಯೋಗ ಮಾಡ್ತಿದ್ದಾರೆ. ಇತ್ತೀಚಿನ ದಿನಮಾನಗಳೊಳಗೆ 6 ವರ್ಷದಿಂದ ಈ ಕಡೆ ಸಾವಯವ ಮಾಡ್ಲಿಕ್ಕೆ ಸರ್. ಸರ್, ಈಗ ಸಾವಯವ ಗೊಬ್ಬರಕ್ಕೆ ಮತ್ತು ಸರ್ಕಾರಿ ಗೊಬ್ಬರಕ್ಕೆ ವ್ಯತ್ಯಾಸ ಏನಂತ ಹೇಳಿ? ವ್ಯತ್ಯಾಸ ಅಂದ್ರೆ ಸರ್, ಸಾವಯವ ಗೊಬ್ಬರಕ್ಕೆ ಇದು ಕ್ವಾಂಟಿಟಿನೂ ಬರ್ತಾರೆ ಸರ್, ಕ್ವಾಲಿಟಿನೂ ಬರ್ತಾರೆ ಸರ್, ಹೆಚ್ಚಿನ ಉತ್ಪಾದನೆಯನ್ನು ಬರ್ತಾರೆ ಸರ್, ಇದರಾಗಿ ಹೆಚ್ಚಿನ ಇಳುವರಿ ತೆಗಲಿಕ್ಕೂ ಬಹಳ ಸಾಧ್ಯ ಇದೆ ಸರ್. ಸಾವಯವ ಮಾಡಿದ್ರೆ ಮತ್ತೆ ಹಣವನ್ನು ಕೂಡ ನಾವು ಕಡಿಮೆ ಖರ್ಚು ಮಾಡ್ಕೋಬಹುದು. ಹೌದು ಸರ್. ಕಡಿಮೆ ಖರ್ಚಲ್ಲಿ ಸಾವಯವ ಗೊಬ್ಬರವನ್ನು ತಯಾರು ಮಾಡಿಕೊಂಡು ಉಪಯೋಗ ಮಾಡ್ಕೋಬಹುದು. ಸರ್ಕಾರಿ ಗೊಬ್ಬರಕ್ಕೆ ಸಾಕಷ್ಟು ಒಂದು ನಾವು ಹೆಚ್ಚಿನ ಹಣವನ್ನು ವ್ಯಯ ಮಾಡಬೇಕಾಗುತ್ತೆ. ಸರ್, ಇವತ್ತಿನ ದಿವಸ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಸರ್, ಈಗ 1 ಎಕರೆಕ 1 ಕ್ವಿಂಟಲ್ ಗೊಬ್ಬರ ಹಾಕಬೇಕಂದ್ರೆ 2400 ರೂಪಾಯಿ ಹೋಗ್ತಾರೆ ಬರೇ ಇದಕ್ಕ ಸರ್ಕಾರಿ ಗೊಬ್ಬರ ಸರ್ಕಾರಿ ಗೊಬ್ಬರಕ್ಕೆ ಮಾರ್ ಹೋಗಿ ಹಿಂಗಾಗಿ ಬಹಳ ತುಟ್ಟಿ ಆಗ್ಲಿಕ್ಕೆ ಸರ್ ರೈತರು ಬಹಳ ತುಟ್ಟಿ ಆಗ್ತಾ ಇದೆ. ಮತ್ತೆ ಸಾಕಷ್ಟು ಕೃಷಿಯಲ್ಲಿ ಕೂಡ ಸಾಕಷ್ಟು ಲಾಭ ಇಲ್ಲ ತರ ಸರ್, ಲಾಭ ಇಲ್ಲ ಲಾಸ್ ಅನ್ನ ಅನುಭವಿಸ್ತಾ ಇದಾರೆ. ಅಂದ್ರೆ ಏನೋ ಒಂದು ಕಷ್ಟವನ್ನು ಅನುಭವಿಸಿಕೇಶಿಂದ ಕೃಷಿಯಲ್ಲಿ ಹಿನ್ನಡೆಯನ್ನು ಉಂಟು ಮಾಡ್ಕೊಳ್ತಾ ಅದ ರೈತರ ತಪ್ಪರಿ ಸರ್. ನಾವು ಕರೆಕ್ಟ್ ಆಗಿ ಮಾಹಿತಿ ತಗೊಂಡು ಮಾಡಿದ್ರೆ ಯಾವುದು ಫೇಲ್ ಆಗೋದಿಲ್ಲ ಸರ್. ಮತ್ತು ಈಗ ನಿಮ್ಗೆ ಸಾವಯವ ಕೃಷಿ ಬಗ್ಗೆ ಆಯ್ತು, ಇದ್ರ ಬಗ್ಗೆ ಆಯ್ತು, ಇತರ ಒಂದು ಮತ್ತೆ ಕೃಷಿಯನ್ನು ಬಿಟ್ಟು ಇನ್ನಾದ್ರೂ ಇತರ ಚಟುವಟಿಕೆಗಳು ಏನಾದ್ರು ಮಾಡ್ತಾ ಇದ್ರೆ ತಾವು? ಚಟುವಟಿಕೆ ಅಂದ್ರೆ ಸರ್ ಸ್ವಲ್ಪ ಸಮಾಜ ಸೇವೆ ಮಾಡ್ತಾ ಇರ್ರಿ, ಸ್ವಲ್ಪ ಬೈಲಾಟ್ ಕಲಾವಿದ್ರು ಅದೇ ಸರ್. ಬೈಲಾಟ್ ಕಲಾವಿದ್ರೆ ಹಾಡ ಹಾಡ್ತೀರಿ? ಮಾತಾಡ್ತೀನಿ ಸರ್. ಮಾತಾಡ್ತೀರಿ? ಹ್ಞೂ. ಯಾವ್ದಾದ್ರು ಡೈಲಾಗ್ ಹೇಳ್ತೀರಿ? ಡೈಲಾಗ್ ಹೇಳ್ತೀನಿ ಸರ್. ಹಾಗಾದ್ರೆ ಒಂದು ಡೈಲಾಗ್ ಹೇಳ್ರಲ್ಲ. ಬಲಯ್ಯಲೈ ನಿಖಿಲ ತಟಗಟ್ಟಿತ ಚಂಬಾ ಸೋರ ಕರ ಸಂಪುಟನಾಗಿ ಸ್ಫಟಿತರ ಕ್ರಾಂತಿ ಕಾರ್ ಮುಗಿಲು ಒಡ್ಡಣಿಗೆಯಿಂದ ದಡ್ಡ ಬಡಲ್ ಎಂದು ಚಡಾಸಿಳಿ ಪ್ರಭಾರಂಜನಿ ರೋಷಾಗ್ನಿಯಂ ಅಂಜದೆ ಅಳುಕದೆ ಅಲಲಲಲಲಲಲಲ ಬಂದವರಿಗೆ ದಾರಂದು ಕೇಳುವಂತ ವಿರತ ಬಾಪುರನೇ ಕೇಳು. ಇಕೋ ಎನ್ನ ಕೈಯಲ್ಲಿರುವ ಅಸ್ತ್ರ ದೇವತೆಯಿಂದ ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡುತ್ತಾ ಸಿಸ್ಟರನ್ನು ಪರಿಪಾಲಿಸುತ್ತಾ ಈ ಭೂಮಂಡಲದೊಳ ಬಂದ ಬಹದ್ದೂರನಿಗೆ ದಾರಂದು ವಿಚಾರಿಸುವನು. ಅಲಲಲಲಲಲಲ ನೀನು ದಾವನಲೈ ಸೆಂಡ ಗಗನಕ್ಕೆ ಹಾರಿಸುವ ನಿನ್ನ ರುಂಡ. ಇದು ಯಾವ ದೊಡ್ಡಾಟದಿಂದ? ಇದು ದೊಡ್ಡಾಟ ದಕ್ಷಾಬ್ರಹ್ಮ ಅಂತೇಳಿ ದೊಡ್ಡಾಟ ಬರ್ತಾರೆ ಸರ್. ದಕ್ಷಾಬ್ರಹ್ಮದ್ರಿ ಕುರುಕ್ಷೇತ್ರ ಅಂತೇಳಿ ಒಂದು ಮಾಡ್ಯಾರ ಸರ್. ಅದ್ರಾಗೂ ನೀವು ಈ ಜನಪದ ಒಂದು ಸಾಹಿತ್ಯ ಅಥವಾ ದೊಡ್ಡಾಟ ಸಮಾಜ ಸೇವೆ ಅಥವಾ ಈ ಒಂದು ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತಾವು ತೊಡ್ಕೊಂಡಿದ್ರಿ. ಒಳ್ಳೇದು. ಈಗ ನೀವು ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಕೃಷಿಯಲ್ಲಿ ಕೂಡ ನಿಮ್ಮ ಹೆಣ್ಮಕ್ಕಳು ಅಂದ್ರೆ ನಿಮ್ಮ ಮನೆಯವರು ನಿಮ್ಮ ಧರ್ಮ ಪತ್ನಿಯವರದ ಒಂದು ಸಹಕಾರ ಯಾವ ರೀತಿ ಆಗಿದೆ? ಸಹಕಾರ ಅವ್ರ ಮನೆಯೊಳಗೆ ಸಹಕಾರ, ಅವ್ರು ಟೇಲರಿಂಗ್ ಮಾಡ್ತಾರೆ ಸರ್. ಹಿಂಗಾಗಿ ಅವರಿಗೆ ನಮ್ಮ ಅಕ್ಕರು ನಮ್ಮ ಅವ್ರ ಸಹಕಾರ ಬಹಳ ಅದ್ರ ಸರ್ ಕೃಷಿ ಒಳಗೆ ಸರ್. ಅವ್ರದೇ ಬಹಳ ಹೆಲ್ಪ್ ರೀ. ನಮ್ಮ ಮನೆಯವ್ರು ಏನದ ಮನೆಯಾಗ ಟೇಲರಿಂಗ್ ಮಾಡ್ಕೋತ ನಮ್ಗೇನು ಮನೆ ಕೆಲಸ ಮಾಡ್ಕೊಂಡಿದ್ದಾರೆ ಸರ್. ಶಿಕ್ಷಣ ಮಕ್ಕಳು ಶಿಕ್ಷಣ ನೋಡ್ಕೊಳ್ಳೋದು ಮನೆ ಕೆಲಸದಾಗೆ ತೊಡಗ್ಯಾರ ಸರ್ ಅವ್ರು. ನಿಮ್ಮ ಮಕ್ಕಳು ಸಣ್ಣವರು ಇದ್ದಾರೆ, ನಿಮ್ಮ ಹೆಣ್ಮಕ್ಕಳು ಟೇಲರಿಂಗ್ ಟೇಲರಿಂಗ್ ಕೆಲಸ ಮಾಡ್ತಾರೆ, ನಿಮ್ಮ ಅಕ್ಕ ಮಾವ ನಿಮ್ಮ ಕೃಷಿಯಲ್ಲಿ ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಕೂಡ ಒಂದೇ ಕಡೆ ಇದ್ದಾರೆ. ಹ್ಞೂ ಸರ್, ಎಲ್ಲರೂ ಕೂಡ ಒಂದೇ ಕಡೆ ಇದ್ದಾರೆ ಸರ್. ಮತ್ತೆ ಈಗ ಏನೇನು ಬೆಳೀತಾ ಇದ್ದಾರೆ ಈ ಸದ್ ನೋಡ್ರಿ ಸರ್? ಎರೆ ಒಳಗೆ ನೋಡ್ರಿ ಸರ್, 10 ಎಕರೆ ಒಳಗೆ ರೀ. ಅಲ್ಲಿ ತೊಗರಿ ಬೆಳಿತೇವ್ರಿ ಸರ್, ತೊಗರಿ ಜೋಳ್ರಿ ಕಡ್ಲಿ ಈ ಕಡೆ ಒಣ ಬೇಸಾಯದೊಳಗೆ ಬೆಳಿತೇವ್ರಿ ಸರ್. ಇನ್ನು ನೀರಾವರಿ ಮೂಲಕ ಬಂದ್ರೆ ನೋಡ್ರಿ ಸರ್, ಈಗಂತೂ ನೀರಿಲ್ರಿ ಸರ್. ಈಗ ನೀರಾವರಿ ಮೂಲ ಬಿಟ್ಕೊಂಡ್ರೆ ಈಗ ಸುಮ್ಮ ತೊಗರಿ ಬಿತ್ತೇವ್ರಿ ಸರ್ ಅದನ್ನು ರೀ. ಹಿಂಗಾಗಿ ಅದನ್ನು ಮಳೆ ಇಲ್ಲಾರ್ಕ ಅದನ್ನು ಪೂರ ಸಂಪೂರ್ಣ ಈಗ ನಿಸ್ಸಾಕ್ತಿ ಬಂದ್ಬಿಟ್ಟಿದ್ರಿ ಸರ್. ಈ ವರ್ಷ ಏನು ಇಳುವರಿ ಅನ್ನೋದು ಇಲ್ರಿ ಸರ್. ಅಂದ್ರೆ ಬರೀ ತೊಗರಿ ಅಷ್ಟೇ ಬಿತ್ಬಿಟ್ಟಿದ್ದೀರಿ? 6 ಎಕರೆ ತೊಗರಿ ಬಿತ್ತೇವ್ರಿ ಸರ್. ಹೆಚ್ಚು ಕಡೆ ಏರಿ ಒಳಗೆ ಏನಾದ್ರು ಸರ್, ಅಲ್ಲೊಂದು 4 ಎಕರೆ ತೊಗರಿ ಬಿತ್ತಿಬಿಟ್ಟಿದ್ದಾರೆ. ಸಂಪೂರ್ಣ ಎಲ್ಲ ಹೊಲನು ತೊಗರಿ ಬಿತ್ತಿದ್ದೀರಿ? ತೊಗರಿ ಬಿತ್ತಾರೆ ಸರ್. ಮತ್ತೆ ಇವತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮಗೆ ಸಾಕಷ್ಟು ಲಾಭ ಆಗಿದೆ, ಸಹಾಯ ಆಗಿದೆ ಅಂತ ಹೇಳಿದಿರಿ. ಸೊ ನೀವು ಇತರ ರೈತರಿಗೆ ಕೃಷಿ ವಿಜ್ಞಾನ ಕೇಂದ್ರದಿಂದ ಯಾವ ರೀತಿಯಾಗಿ ಒಂದು ಆ ವಿಜ್ಞಾನ ಕೇಂದ್ರದ ಸಹಾಯ ತಗೋಬೇಕಂತ ಕೂಡ ನಮ್ಮ ರೈತರಿಗೆ ಹೇಳಿದಿರಿ. ಹೌದು ಸರ್. ಹಾಗೆ ಈಗ ನಾವು ಮಾತಾಡ್ತಾ ಕೃಷಿಯಲ್ಲಿ ಇಂದಿನ ಯುವಕರು ಹಿಂದೆ ಉಳಿತಾ ಇದ್ದಾರೆ. ಹೌದು ಸರ್. ಏನಪ್ಪಾ ಎಲ್ಲಿ ಕೆಲಸ ಮಾಡೋದು, ಏನೋ 4 ಅಕ್ಷರ ಕಲಿತು ನಾವು ಎಲ್ಲೇ ಸಿಟಿಗೆ ಹೋಗ್ಬಿಡೋಣ, ಎಲ್ಲೇ ಕೆಲಸ ಮಾಡೋಣ ಅಂತ ಇರ್ತಾರೆ. ಅಂತ ಯುವಕರಿಗೆ, ಯುವ ಜನಾಂಗಕ್ಕೆ ಈ ಕೃಷಿಯ ಕುರಿತು ಕೃಷಿ ಮಾಡೋದ್ರಿಂದ ಏನು ಲಾಭ ಐತಿ, ಯಾವ ರೀತಿ ಕೃಷಿ ಮಾಡಬೇಕು? ಯಾಕಂತಂದ್ರೆ ರೈತ ಅಂದ್ರೆ ಒಂದು ದೇಶದ ಬೆನ್ನೆಲುಬು, ರಾಷ್ಟ್ರದ ಬೆನ್ನೆಲುಬು ಸರ್ ರೈತರು. ಹೌದು ಸರ್. ರೈತ ಇಲ್ಲದೆ ಇದ್ರೆ, ರೈತನ ಬೆಳೆದೇ ಇದ್ರೆ ನಾವು ಯಾರು ಊಟ ಮಾಡಕ್ ಆಗೋದಿಲ್ಲ. ಹೌದು ಸರ್. ಅಂತ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಯುವ ಜನಾಂಗಕ್ಕೆ, ಯುವ ರೈತರಿಗೆ ನೀವು ಏನ್ ಹೇಳಕ್ ಬಯಸ್ತಾರೆ? ಯುವ ರೈತರು ಅಂದ್ರೆ ಸರ್, ಕೆಲವೊಬ್ಬರು ಯುವಕರು ಏನ್ ಮಾಡ್ಲಿಕ್ಕೆ ಸರ್, ಕೃಷಿ ಚಟುವಟಿಕೆಯನ್ನು ಬಿಟ್ಟು ಇತರ ಹವ್ಯಾಸಕ್ಕೆ ಬರೆಯಾಗ್ಲಿಕ್ಕೆ ಸರ್. ದಯಮಾಡಿ ಅಂತ ಏನು ಯುವಕರು ಅದರಲ್ಲಿ ಸರ್, ಕೃಷಿಯತ್ತ ಸ್ವಲ್ಪ ಗಮನ ಹರಿಸ್ಬೇಕ್ರಿ ಸರ್. ಕೃಷಿಯತ್ತ ಸ್ವಲ್ಪ ಗಮನ ಹರಿಸಿದ್ರೆ ಈ ರಾಷ್ಟ್ರ ಭಾರಿ ಅಭಿವೃದ್ಧಿಯತ್ತ. ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ನೋಡಿದೇವೆ, ಎಲ್ಲೋ MCOM ಓದಿ, MSc ಓದಿ, MBA ಓದಿ, ಪುನಃ ಮತ್ತೆ ಕೃಷಿಗೆ ಬಂದು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇತ್ತೀಚಿನ ದಿನಮಾನದೊಳಗೆ ನೀವು ಅಂದಂಗ್ರಿ ಸರ್, ಇಂಜಿನಿಯರಿಂಗ್ ಮಾಡಿದವ್ರು ಬಂದಾರೆ ಸರ್, ಏನೋ ಕೆಲವೊಂದು ಹೈ ಡಿಗ್ರಿ ಮಾಡಿ ಇವತ್ತಿನ ದಿವಸ ಅದು ಬಿಟ್ಟು ಕೃಷಿ ಒಳಗೆ ಬಂದು ಭಾರಿ ದೊಡ್ಡ ದೊಡ್ಡ ಸಾಧನೆ ಮಾಡ್ಯಾರ ಸರ್. ಅಂತ ರೈತರು ನನಗೆ ಗೊತ್ತದಾರೆ ಸರ್, ಗುಲ್ಬರ್ಗ ಜಿಲ್ಲಾದಾಗ ಇದಾರೆ ಸರ್, ರಾಯಚೂರು ಜಿಲ್ಲಾದಾಗ ಇದಾರೆ ಸರ್, ಮತ್ತೆ ಬೆಳಗಾವಿ ಜಿಲ್ಲಾದಾಗ ಇದಾರೆ ಸರ್. ಅವರೆಲ್ಲ ಸಂಪರ್ಕ ಸಂಖ್ಯೆಗಳು ನಮ್ಮ ಹಂತಕ್ಕಿದಾವ್ರಿ. ಅವ್ರ ಜೊತೆಗೆ ನನ್ನ ಅನುಭವನೂ ಮಾತಾಡ್ತೀನಿ, ಅವ್ರ ಅನುಭವ ನನಗೂ ಹೇಳ್ತಾರೆ ಸರ್. ಹಿಂಗಾಗಿ ಅವ್ರ ಅನುಭವ ನಾ ತೋರ್ತಿರ್ತೀನಿ ಸರ್ ಕೆಲವೊಂದು ಸರ್. ಯಾಕಂತಂದ್ರೆ ಇವತ್ತು ಕೃಷಿ ಮಳೆ ಇಲ್ಲ ಅಂತಂದ್ರು ಕೂಡ ಪ್ರತಿಯೊಂದಕ್ಕೂ ಒಂದು ದಾರಿ ಇದ್ದೇ ಇರ್ತೈತಿ. ಮಳೆ ಇಲ್ಲ ಅಂತಂದ್ರೂ ಕೂಡ ಅದಕ್ಕೆ ಒಂದು ಏನೋ ಒಂದು ಪರ್ಯಾಯ ಉಪಾಯ ಮಾಡಿಕೊಂಡು ಸೊ ನಾವು ಮತ್ತೆ ಕೃಷಿಯಲ್ಲಿ ತೊಡಗಿಕೊಂಡು ಖುಷಿಯಿಂದ ಒಂದಿಲ್ಲ ಒಂದು ದಾರಿನ ಮುಖಾಂತರ ನಾವು ಹೋಗಿ ಕೃಷಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಒಂದು ಒಳ್ಳೆಯ ಒಂದು ಕ್ರಮಗಳನ್ನು ಕೈಗೊಂಡ್ರೆ ಕೃಷಿಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಸಾಧ್ಯ ಇದೆ ಸರ್. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ನೋಡ್ರಿ ಸರ್, ಎಲ್ಲಾರು ಕೃಷಿಯತ್ತ ಬಹಳ ಗಮನ, ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದ್ರ ಮೇಲೆ ಭಕ್ತಿ ಇರ್ಬೇಕ್ರಿ ಸರ್. ಇದ್ರ ಮಾಡಿದ್ರೆ ನಾವು ಸಾಧನೆ ಮಾಡ್ತೀನಿ ಅನ್ನುವಂತ ಆಸಕ್ತಿ ಇದ್ರೆ ಏನ್ ಬೇಕಾದ ಸಾಧನೆ ಮಾಡಕ್ ಸಾಧ್ಯ ಇದೆ ಸರ್. ಮನುಷ್ಯನಿಗೆ ಇಚ್ಛಾಶಕ್ತಿ ಮುಖ್ಯ. ಇಚ್ಛಾಶಕ್ತಿ ಮುಖ್ಯ ಇದ್ರೆ ಅದನ್ನ ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ಒಂದು ಇದು ಬೇಕ್ರಿ ಸರ್. ಅದು ನಮ್ಮ ಮನಸ್ಸಿನೊಳಗೆ ಅದು ಮಾಡಿ ತೋರಿಸ್ತೀನಿ ಅಂತ ಛಲ ಬತ್ತಪ್ಪ ಅಂದ್ರೆ ಇವತ್ತು ವಿದ್ಯಾ ಜೀವನದಲ್ಲಿ ಸಾಧನೆ ಮಾಡಬಹುದು ರೀ, ಕೃಷಿಯಲ್ಲಿ ಸಾಧನೆ ಮಾಡಬಹುದು, ಸಂಗೀತದಲ್ಲಿ ಸಾಧನೆ ಮಾಡಬಹುದು. ಮತ್ತ ಮನಸ್ಸೊಂದು ನಾವು ಕೊಟ್ಟರೆ ಕರೆಕ್ಟಾಗಿ ಏನ್ ಬೇಕಾದ್ರೆ ಸಾಧನೆ ಮಾಡಬಹುದು ನೋಡಿ ಸರ್. ಒಳ್ಳೆಯದು. ಮನಸ್ಸೊಂದಿದ್ರೆ ಮಾರ್ಗ. ಮನಸ್ಸೊಂದಿದ್ರೆ ಮಾರ್ಗ ನೋಡಿ ಸರ್. ಖಂಡಿತ. ಸುಮಾರು ಒಂದು 7-8 ಟೈಪ್ ಬೀಜ ತೊಗೊಂಡ್ರಿ, ಅದು ಪ್ರಾತ್ಯಕ್ಷಿಕ ನನ್ನಲ್ಲಿ ಬೆಳೆದ್ರಿ ಸರ್. ನಂದೊಂದು ಪ್ರಾತ್ಯಕ್ಷಿಕ ಅಗಸಿ ಬೆಳೆದಿದ್ದಾರೆ ಸರ್, ಪ್ರಾತ್ಯಕ್ಷಿಕ ಬೀಜ ಕೊಡ್ತಾರೆ ಸರ್. ಅದು ನಂದು ಆಯ್ಕೆ ಹೋಗಿ ಚೀನಾಕ್ ಹೋಗ್ಯಾರಿ ಸರ್, ಅದ್ರಿ ಚೀನಾಕ್ ಅದು ಪ್ರಥಮ ಸ್ಥಾನ ಬಂದ್ರಿ ಸರ್. ಹಿಂಗಾಗಿ ಕೃಷಿ ವಿಜ್ಞಾನ ಕೇಂದ್ರದಿಂದ ರೀ ನಾನು ನಮ್ಮ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೊನ್ನಾಳಿ ಗ್ರಾಮದಿಂದ ನಾವು ಪ್ರಗತಿಪರ ರೈತ ಆಗಿರಿ ಧಾರವಾಡಕ್ಕೆ ಆಯ್ಕೆ ಆಗಿತ್ತು ಸರ್ ನಂದು. ಅದು 2-3 ಸಲ ಧಾರವಾಡ ಇದಕ್ಕೆ ಹೋಗಿದ್ದೆ ರೀ, ಲಾಸ್ಟ್ ಜೂನ್ ತಿಂಗಳದಾಗ ರೀ. ಈ ಕೃಷಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಬೈರೇಗೌಡರ ಜೊತೆಗೆ ನನ್ನ ಸಂವಾದ ಆಗ್ಯಾರ ಸರ್. ಸಂವಾದ ಆಯ್ತು. ಓಕೆ, ಈಗ ನೀವು ಪ್ರಗತಿಪರ ರೈತರು ಅಂತ ತಿಳ್ಕೊಂಡು ನೀವು ಮೊನ್ನೆ ಕೃಷಿ ಸಚಿವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾಗಿದ್ದೀರಿ. ಹೌದು ಸರ್. ಓಕೆ, ಯಾವ ವಿಷಯದ ಬಗ್ಗೆ ನಿಮ್ಮಲ್ಲಿ ಸಂವಾದ?